ಮಣ್ಣಿನ ಸವಕಳಿಯಿಂದಾಗಿ ಸಸ್ಯಗಳಿಗೆ ಬೇಕಾಗುವ ಉಪಯುಕ್ತ ಪೋಷಕಾಂಶಗಳು ಲಭಿಸುವುದಿಲ್ಲ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳಲ್ಲಿ ಏರುಪೇರಾಗಿ ಭೂಮಿಯು ಬಂಜೆತನಕ್ಕೆ ಒಳಪಡುತ್ತದೆ. ಅತಿಯಾಗಿ ಹರಿದ ನೀರಿನಿಂದಾಗಿ ಕೊರಕಲುಗಳು ಮಾರ್ಪಟ್ಟು ಬೇಸಾಯಕ್ಕೆ ತೊಂದರೆಯುಂಟು ಮಾಡುತ್ತದೆ. ಮಣ್ಣಿನ ಸವಕಳಿಯಿಂದ ಸಸ್ಯಗಳು ಸ್ಥಿರವಾಗಿ ನಿಲ್ಲುವುದಿಲ್ಲ, ಜೊತೆಗೆ ಬೆಳೆಗಳ ಇಳುವರಿ ಮತ್ತು ವಾರ್ಷಿಕ ಆದಾಯ ಕಡಿಮೆಯಾಗುತ್ತದೆ. ಈ ಮಣ್ಣಿನ ಸವಕಳಿಯನ್ನು ನಿರ್ವಹಣೆ ಮಾಡುವ ಕ್ರಮಗಳೆಂದರೆ ಭೂಮಿ ಮಟ್ಟ ಮಾಡುವುದು, ಅಂದರೆ ಎರಡು ಬದುಗಳ ಮಧ್ಯದ ಭೂಮಿಯನ್ನು ಸಮನಾದ ಇಳಿಜಾರಿಗೆ ತರಲು ಭೂಮಿಯ ಉಬ್ಬು ತಗ್ಗುಗಳನ್ನು ಸರಿಪಡಿಸುವುದರಿಂದ ಎಲ್ಲ ಜಮೀನುಗಳಲ್ಲಿಯೂ ಬೆಳೆ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯ. ನಂತರ ಮಾಗಿ ಉಳುಮೆ ಮಾಡುವುದು, ಬೆಳೆ ಕಟಾವಾದ ತಕ್ಷಣ ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆ ಮಾಡುವುದು ಉತ್ತಮ. ಇದರಿಂದ ಹರಿದು ಬರುವಂಥ ಮಳೆ ನೀರು ಭೂಮಿಯಲ್ಲಿ ಇಂಗಲು ಅನುಕೂಲವಾಗಿ ಅಧಿಕ ಇಳುವರಿ ಪಡೆಯಲು ಸಹಾಯವಾಗುತ್ತದೆ. ಮೂರನೇದಾಗಿ ಬದು ಪದ್ಧತಿಗಳು, ಭೂಮಿಯ ಮೇಲ್ಮಣ್ಣಿನ ಸಂರಕ್ಷಣೆ ಮತ್ತು ನೀರಿನ ಸಮರ್ಪಕ ಬಳಕೆ ಸಲುವಾಗಿ ಮಣ್ಣಿನ ಆಳ ಮತ್ತು ಭೂಮಿಯ ಇಳಿಜಾರನ್ನು ಅವಲಂಬಿಸಿ ವಿವಿಧ ಪ್ರಕಾರದ ಬದು ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತದೆ. ಅವುಗಳಲ್ಲಿ ಪ್ರಮುಖವೆಂದರೆ ಸಮಪಾತಾಳಿ ಬದುಗಳು, ಅಗಲ ತಳದ ಬದುಗಳು ಮತ್ತು ಇಳಿಜಾರಿನ ಬದುಗಳು. ಸಮಪಾತಾಳಿ ಬೇಸಾಯ, ಉಳುಮೆ ಬಿತ್ತನೆ ಮುಂತಾದ ಎಲ್ಲ ಬೇಸಾಯ ಪದ್ಧತಿಗಳನ್ನು ಸಮಪಾತಾಳಿ ರೇಖೆಗೆ ಅನುಗುಣವಾಗಿ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಮಾಡುವುದು ಅತಿ ಅವಶ್ಯಕ. ಈ ಪದ್ಧತಿಯಿಂದ ಜಮೀನಿನಿಂದ ಹೊರಗೆ ಹರಿದು ಹೋಗುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ನಾಲ್ಕನೆಯದು ಅಡೆತಡೆಗಳುಳ್ಳ ದಿಂಡು ಸಾಲುಗಳ ನಿರ್ಮಾಣ. ಇಳಿಜಾರಿಗೆ ಅಡ್ಡಲಾಗಿ ಸುಮಾರು 30-40 ಸೆಂಟಿಮೀಟರ್ ಎತ್ತರದ ದಿಂಡು ಸಾಲುಗಳನ್ನು 60-70 ಸೆಂಟಿಮೀಟರ್ ಆಳದಲ್ಲಿ ನಿರ್ಮಿಸಿ ಸಾಲುಗಳಲ್ಲಿ ಪ್ರತಿ 5 ಮೀಟರ್ ಅಂತರದಲ್ಲಿ 5-6 ಸೆಂಟಿಮೀಟರ್ ಎತ್ತರದ ಮಣ್ಣಿನ ಅಡೆತಡೆಗಳನ್ನು ನಿರ್ಮಿಸಬೇಕು. ದಿಂಡು ಸಾಲುಗಳನ್ನು ಮಾಗಿ ಉಳುಮೆ ಮಾಡಿದ ನಂತರ ನಿರ್ಮಿಸಬೇಕು. ಐದನೆಯದು ಚೌಕು ಮಡಿಗಳ ನಿರ್ಮಾಣ. ಭೂಮಿಯ ಇಳಿಜಾರು 2.5%ವರೆಗಿನ ಕಪ್ಪು ಮಣ್ಣಿನ ಜಮೀನಿನಲ್ಲಿ 20 ಸೆಂಟಿಮೀಟರ್ ಎತ್ತರದ 9 ಚದರ ಮೀಟರ್ನಿಂದ 20 ಚದರ ಮೀಟರ್ಗಳವರೆಗೆ ಕ್ಷೇತ್ರ ಇರುವ ಚೌಕು ಮಡಿಗಳನ್ನು ನಿರ್ಮಿಸಬೇಕು. ಹೆಚ್ಚು ಇಳಿಜಾರು ಇರುವ ಜಮೀನುಗಳಲ್ಲಿ ಸಣ್ಣ ಸಣ್ಣ ಮಡಿಗಳನ್ನು, ಅಂದರೆ 9 ಚದರ ಮೀಟರ್, ಹಾಗೂ ಕಡಿಮೆ ಇಳಿಜಾರಿನ ಜಮೀನುಗಳಲ್ಲಿ 20 ಚದರ ಮೀಟರ್ ಚೌಕು ಮಡಿಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತ. ಈ ಪದ್ಧತಿಯನ್ನು ಅನುಸರಿಸಿದಾಗ ತೇವಾಂಶವನ್ನು ಕಾಪಾಡಿ ಬೆಳೆ ಇಳುವರಿ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಆರನೇದು ಸಸ್ಯ ಹೊದಿಕೆಗಳ ಅಳವಡಿಕೆ. ಜೋಳ, ಗೋವಿನಜೋಳ, ಸಜ್ಜೆ, ನವಣೆ, ಕಸಕೋಲಿಗಳನ್ನು ಸೂರ್ಯಕಾಂತಿ, ಗೋಧಿ, ಹಸಿರೆಲೆ ಗೊಬ್ಬರವಾದ ಡಯಂಚಾ, ಸೆಣಬು ಅಥವಾ ಗ್ಲೈರಿಸೀಡಿಯ ಸಸ್ಯವನ್ನು, ಬೀಜರಹಿತ ಒಣಹುಲ್ಲು ಮುಂತಾದವುಗಳನ್ನು ಭೂಮಿಯ ಮೇಲೆ ಹರಡಬೇಕು. ನಂತರ ಬದು ಸಾಲುಗಳನ್ನು ನಿರ್ಮಿಸಿ ಮಣ್ಣಿನಲ್ಲಿ ಮುಚ್ಚಬೇಕು. ಈ ರೀತಿ ಮಾಡುವುದರಿಂದ ಮಳೆ ಹನಿಯ ರಭಸದಿಂದಾಗುವ ಮಣ್ಣಿನ ಸವಕಳಿಯನ್ನು ತಡೆಯಬಹುದು ಮತ್ತು ಬಿದ್ದ ಮಳೆ ನೀರನ್ನು ಜಮೀನಿನಲ್ಲಿಯೇ ಇಂಗುವಂತೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆಯಾದ 8951164804ಕ್ಕೆ ಸಂಪರ್ಕಿಸಿ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. G7 ಸೂಪರ್ ಮಾರ್ಕೆಟ್ JCR ಎಕ್ಸ್ಟೆನ್ಷನ್ ದೀಪಾವಳಿ ಮೆಗಾ ಸೇಲ್ ಇದೇ ಅಕ್ಟೋಬರ್ 21-27ರವರೆಗೆ. ದಿನಸಿ ಸಾಮಾನುಗಳು, ಪ್ಲಾಸ್ಟಿಕ್ ವಸ್ತುಗಳು, ಬೈಸಿಕಲ್, ಉಕ್ಕಿನ ವಸ್ತುಗಳು ಹಾಗೂ ಪಾದರಕ್ಷೆಗಳು ಸೇರಿದಂತೆ ಇನ್ನು ಅನೇಕ ವಸ್ತುಗಳಿಗೆ 10-50% ಭಾರಿ ಡಿಸ್ಕೌಂಟ್. ಹಿಂದೆ ಭೇಟಿ ಕೊಡಿ G7 ಸೂಪರ್ ಮಾರ್ಕೆಟ್, 4ನೇ ಕ್ರಾಸ್, JCR ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ 8152-810252. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ BPL ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, APL ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 or 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಕಂಬಳಿ ನೇಗೆಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಟಿ ಪ್ರಕಾಶ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕರಾದಂಥ ಟಿ ಪ್ರಕಾಶ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಕಂಬಳಿ ನೇಯ್ಗೆಯ ಒಂದು ಕಸಬನ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ಪ್ರಕಾಶ್ ಅವರೇ ಹೇಳಿ, ನಿಮಗೆ ಎಷ್ಟು ವರ್ಷ ವಯಸ್ಸು? 46 ಸರ್. ಕೃಷಿ ವೃತ್ತಿಗೆ ಬಂದು ಎಷ್ಟು ವರ್ಷ ಆಯಿತು ನೀವು? ನಾವು ಸುಮಾರು 25 ವರ್ಷ ಇದ್ದಂಗೆ ಬಂದಿವಿ ಸರ್. ಎಜುಕೇಷನ್ ಅಷ್ಟೊತ್ತಿಗೆ ಡಿಗ್ರಿ ಆಯಿತು, ಅದಾದಮೇಲೆ ಇಲ್ಲಿ ಜಾಬ್ ಸಿಗಲಿಲ್ಲ, ಹಂಗಾಗ್ಬಿಟ್ಟು ನಾವು ನೇಗಿಗೆ ಅಡಾಪ್ಟ್ ಆದ್ವಿ. ಏನು ವಿದ್ಯಾಭ್ಯಾಸ ಮಾಡಿದ್ರೆ ನೀವು? ನಾವು ಡಿಗ್ರಿ ಮಾಡಿದ್ದೀವಿ ಬಿ ಎ. ಈಗ ಬಿ ಎ ಮಾಡಿಕೊಂಡು ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ಬೇಕಂತೇಳಿ ನೀವು ಚಿಂತನೆ ಮಾಡಲಿಲ್ಲ? ಮಾಡಿದ್ವಿ ಸರ್, ಆದರೆ ಯಾಕೋ ಫಲಿಸ್ಲಿಲ್ಲ. ಹಂಗಾಗ್ಬಿಟ್ಟು ಮತ್ತೆ ನಮ್ಮ ಪೂರ್ವಿಕರೆಲ್ಲ ಮಾಡ್ತಾ ಇದ್ರಲ್ಲ, ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ. ಈಗ ಕೃಷಿ ಜಮೀನು ಇದೆಯಾ ನಿಮಗೆ? 9 ಎಕರೆ ಇದೆ. ಈಗ 9 ಎಕರೆ ಜಮೀನಿನಲ್ಲಿ ಯಾವ ಯಾವ ಬೆಳೆಗಳು ಬೆಳೀತಾ ಇದ್ರ? ನಾವು ಮುಖ್ಯವಾಗಿ ಶೇಂಗಾ ಬೆಳಿತೀವಿ. ನಾವೆಲ್ಲ ಖುಷ್ಕಿ ಇರೋದು ಜಮೀನು ನಮ್ಮಲ್ಲಿ. ಶೇಂಗಾ ಮತ್ತು ಅದರಲ್ಲಿ ಮಿಶ್ರ ತಳಿಯಾಗಿ ಇದು ಮಾಡ್ತೀವೇನು, ತೊಗರಿ, ಅಲಸಂದಿ ಈ ಥರ ಬೆಳಿತೀವಿ. ಈಗ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದಂಥ ನೀವು ದಿಢೀರ್ನ ಈ ಕೃಷಿ ಬದುಕಿ ಬಂದಾಗ ಕೃಷಿಯಲ್ಲಿ ನಿಮಗೆ ಕಷ್ಟ ಅನಿಸ್ಲಲ್ವ? ಮೊದಲೆಲ್ಲ ಚೆನ್ನಾಗಿ ಬರ್ತಾಯಿತ್ತು ಸರ್. ನಾವು ಬಂದು ಹೊಸದಲ್ಲಿ ಸ್ವಲ್ಪ ಶೇಂಗಾ ಎಲ್ಲ ಚೆನ್ನಾಗಿ ಬೆಳೀತಾ ಇತ್ತು. ಈಗ ತುಂಬಾ ಕಷ್ಟ ಆಗಿದೆ. ಎಲ್ಲ ನಮ್ಮ ಸಹಪಾಠಿಗಳೆಲ್ಲ ಸುಮಾರು ವಲಸೆ ಹೋಗ್ಬಿಟ್ಟಿದ್ದಾರೆ. ನಾವು ಅನಿವಾರ್ಯವಾಗಿ ನಮ್ಮಪ್ಪ ನಮ್ಮಅಮ್ಮ ಇಬ್ಬರು ಇರೋದು, ನಾನೊಬ್ಬ, ಹಂಗಾಗ್ಬಿಟ್ಟು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನು ವಲಸೆ ಹೋದರೆ ಸಮಸ್ಯೆ ಆಗುತ್ತೆ ಅಂತೇಳಿ ಅನಿವಾರ್ಯವಾಗಿ ಸ್ವಲ್ಪ ಕಂಬಳಿನೇಗೆ ಜೊತೆಗೆ ಈ ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಈಗ ಕೃಷಿ ಬದುಕು ನೀವು ಚಿಕ್ಕವರಿದ್ದಾಗ ಕಲ್ತ್ಕೊಂಡಿದ್ರೆ? ಹಾಂ ಸರ್, ಮಾಡ್ತಿದ್ದೀವಿ. ಎಡೆ ಕುಂಟೆ ಹೊಡೆಯೋದು, ಕುಂಟೆ ಹೊಡೆಯೋದು, ಮಾಮೂಲು ಬೀಜ ಬಿತ್ತೋದು, ಇದನ್ನೇ ಮಾಡ್ತೀವಿ. ಸಾಮಾನ್ಯ ನಮ್ಮದು ಖುಷಿಗೆ ಆದ್ದರಿಂದ ಅಂಥ ಬೇಸಾಯದ ಪದ್ಧತಿಯನ್ನು ನಮ್ಮಲ್ಲಿ ಇರಲ್ಲ. ಈಗ ಎಲ್ಲ ಎತ್ತುಗಳು ಕಟ್ಕೊಂಡು ಬೇಸಾಯ ಈ ಪದ್ಧತಿಯನ್ನು ಮಾಡಿದರೆ ನೀವು? ಇಲ್ಲ ಸರ್, ಎಲ್ಲ ಅದು ಬಾಡಿಗೆನೇ ಮಾಡ್ತಾ ಇದ್ದು. ಬೇಸಾಯ ಯಾಕೆ ಕಟ್ಕೊಂಡಿಲ್ಲ ನೀವು? ಇಲ್ಲ ಸರ್, ನನ್ನ ಕೈಲೇ ಸಾಧ್ಯ ಆಗಲ್ಲ ಅವನ್ನ ನೋಡ್ಕೊಳ್ಳೋದು ಅಂತೇಳ್ಬಿಟ್ಟು. ಮತ್ತೆ ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ, ಆ ದನಗಳನ್ನ ಅವೆಲ್ಲ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾವು 6 ತಿಂಗಳು ಫಸ್ಲಿಡ್ತೀವಿ ಅಷ್ಟೇ. ಖುಷ್ಕಿನಲ್ಲಿ ಶೇಂಗಾ ಒಂದು 90 ದಿನದ ಬೆಳೆ ಅದು. ಹಂಗಾಗ್ಬಿಟ್ಟು ಅದಿಟ್ಮೇಲೆ ತಿರ್ಗಿ ನಾವು ತಿರ್ಗಿ 6 ತಿಂಗಳು ಸುಮ್ಮನೆ ಇರ್ತೀನಿ, ಅದು ನೇಗಿ ಅಷ್ಟೇ ಮಾಡ್ಕೊಂಡಿರ್ತೀನಿ. 4 ತಿಂಗಳಿಗೆ ಎತ್ತುಗಳನ್ನ ಕಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಬಾಡಿಗೆ ಇಟ್ಟು ಮಾಡ್ಕೊಂಡು ಆಮೇಲೆ ಇನ್ನು ಉಳಿದ ಬೇಸಿಗೆ ಟೈಮ್ನಲ್ಲಿ ನಾ ಕಂಬಳಿ ನೇಗಿ ಮಾಡ್ತೀನಿ. ಈಗ 9 ಎಕರೆ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರಿ, ಈಗ ನೀರಾವರಿ ಮಾಡ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಅನಿಸುತ್ತೆ ಸರ್, ಆದರೆ ಆಗಲ್ಲಲ್ಲ ಸರ್. ಈಗಿನ ಪರಿಸ್ಥಿತಿನಲ್ಲಿ ತುಂಬಾ ಕಷ್ಟ. ಯಾವುದೊಂದನ್ನು ತಗೊಂಡ್ರೆ ಬೆಳೆ ಇದು ಸಿಗಲ್ಲ, ಬೆಳೆ ಬೆಳೆದ್ರೆ ಬೆಲೆ ಸಿಗಲ್ಲ, ಬೆಲೆ ಇತ್ತು ಅಂದರೆ ಏನೋ ಅನಿವಾರ್ಯ ವಿಪರೀತ. ನಮ್ಮಲ್ಲಿ ಹೆಂಗೆ ನಮ್ಮ ಪ್ರದೇಶ ಚಿತ್ರದುರ್ಗ ಏನಂದರೆ ವಿಚಿತ್ ಮಳೆ ಆದರೆ ಆಗುತ್ತೆ, ಇಲ್ಲಾಂದ್ರೆ ಮಳೆ ಹೋಗಿಬಿಡ್ತತೆ. ಅವೆರಡೂ ಆಯಿತು ಅಂದರೆ ಸಿಕ್ಕಾಪಟ್ಟೆ ರೋಗದ ಬಾಧೆ ಇತ್ತೀಚೆಗೆ. ಹಂಗಾಗ್ಬಿಟ್ಟು ಇದನ್ನೆಲ್ಲ ನೋಡಿ ಸ್ವಲ್ಪ ಹಿಂಜರಿತಾ ಇದ್ದೀನಿ. ನಮ್ಮ ಸ್ನೇಹಿತರೆಲ್ಲ ಮಾಡ್ತಾಯಿದ್ರು ತೋಟನೆಲ್ಲ, ಅದನ್ನೆಲ್ಲ ನೋಡಿ ಅವರೆಲ್ಲ ಇವತ್ತು ಸಿಕ್ಕಾಪಟ್ಟೆ ಸಾಲಗಳು ಮಾಡ್ಕೊಂಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಏನೋ ಬಿಡು, ಶೇಂಗಾ ಹಾಕ್ಕೊಂಡು ಏನೋ ಒಂದು 6 ತಿಂಗಳು ಶೇಂಗಾ ಮತ್ತು ಒಂದು 6 ತಿಂಗಳು ಈ ನೇಯ್ಗೆ ಅಂದ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದೀನಿ. ಈಗ ಶೇಂಗಾ ಬಿಟ್ಟು ಬೇರೆ ಬೆಳಿಬೇಕಂತ ಅನಿಸ್ಲಿಲ್ಲ ನಿಮಗೆ? ಅನ್ಸುತ್ತೆ ಸರ್, ಅದು ನಮ್ಮ ನೆಲಗಳು ಈ ಕಡೆ ಸ್ಪಂದಿಸಲ್ಲ ಅಷ್ಟೊಂದಾಗಿ. ಹಂಗಾಗ್ಬಿಟ್ಟು ಶೇಂಗಾನೇ ನಮಗೆ ಸದ್ಯಕ್ಕೆ ಈಗ ಇದಾಗಿರೋದು. ಆದರೆ ಇತ್ತೀಚೆಗೆ ಒಂದು 7-8 ವರ್ಷದಿಂದ ಅದು ಬೆಳೆನೇ ಸಿಗ್ತಾ ಇಲ್ಲ, ಎಲ್ಲ ಹಾಕಿದ್ದೆಲ್ಲ ಲಾಸ್ ಆಗ್ತೈತೆ. ಇಲ್ಲಿ ನಮ್ಮ ಹಳೆ ಊರು, ನಮ್ಮ ಕೇರಿ ಇದೆ, ಅಲ್ಲಿ ಕೇರಿಯಲ್ಲಿ ಸುಮಾರು ಒಂದು 40 ಮನೆ ಇದ್ದಾವೆ. 40 ಮನೆಯಲ್ಲಿ 6 ಮನೆ ಪೂರ್ತಿ ಇದ್ವಿ ನಾವು. ಇನ್ನಿದ್ದಾರೆಲ್ಲ ವಲಸೆ ಹೋಗ್ಬಿಟ್ಟಿದ್ರೆ ಎಲ್ಲ ಮನೆ ಆಳಿದಾವೆ ಅಷ್ಟೆ. ಈಗ ಜಮೀನಿದ್ದು ಯಾಕೆ ವಲಸೆ ಹೋಗಿದ್ದಾರೆ ಎಲ್ಲ ಬೇರೆ ನಗರಗಳಿಗೆ? ಅದೇ ಸರ್, ಇಲ್ಲೆಲ್ಲ ಬೆಳೆ ಎಲ್ಲ ಫೇಲ್ ಆಗ್ತಾ ಇದೆ, ಎಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು. ಅಂದರೆ ನಿರ್ವಹಣಾ ವೆಚ್ಚ ಭಾಳ ಆಗ್ತಾ ಇತ್ತು. ಅಂದರೆ ಒಂದು ಬಾಡಿಗೆ ಬಂದ್ಬಿಟ್ಟು ಮೊದಲೆಲ್ಲ ಈಗ ಎತ್ತು ಬಾಡಿಗೆ ಅವ್ರಿಗೂ ಈಗ ಎತ್ತು ಬಾಡಿಗೆವ್ರಿಗೂ ಯೋಚನೆ ಮಾಡ್ಬೇಕಲ್ಲ. ಅವ್ರು ಒಂದು ಗಾಡಿ ಒಟ್ಟು ಬಂದ್ಬಿಟ್ಟು ಮೊದಲೆಲ್ಲ 3-4 ಸಾವಿರಕ್ಕೆ ಸಿಗೋದು, ಈಗ 10,000 ರೂಪಾಯಿ. ಒಂದು ಹಿಂಡಿ ಹಾಕ್ಬೇಕಂದ್ರೆ ಅವರಿಗೆ ಈಗ ಕ್ವಿಂಟಲ್ 6,000 ರೂಪಾಯಿ. ಬೇಸಾಯ ರೆಡಿ ಮಾಡಿಸ್ಬೇಕಂದ್ರೆ ಸುಮಾರು ವೆಚ್ಚ ಆಗುತ್ತೆ. ಹಂಗಾಗ್ಬಿಟ್ಟು ಅವರೆಲ್ಲ ಬಾಡಿಗೆನ ಜಾಸ್ತಿ ಮಾಡಿದ್ದಾರೆ. ಈಗ ಒಂದು ದಿನಕ್ಕೆ 2,000 ರೂಪಾಯಿ 3,000 ರೂಪಾಯಿ ಮಾಡಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಹೋದ್ರೆ ಲಾಸ್ಟಿಗೆ 0, ಇನ್ನು ಮೈನಸ್ ಆಗಿಬಿಡುತ್ತೆ. ನಾವು ಹಂಗಾಗ್ಬಿಟ್ಟು ಇದನ್ನು ಎಷ್ಟು ದಿನ ಅಂತ ಮಾಡ್ತಾರೆ, ಎಲ್ಲ ಸಾಲಗಾರರಾಗಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಈಗ ವಲಸೆ ಹೋಗಿದೆ. ಅಂದರೆ ಈ ವರ್ಷದ ಮಟ್ಟಿಗೆ ಮಳೆ ಜಾಸ್ತಿಯಾಗಿ ಲಾಸ್ ಆಗಿದೆಯಾ ಬೆಳೆ? ಸುಮಾರು ಮಳೆ ನಮಗೆ ಬೇಡ ಅಂದ್ರೂ ಬಂದ್ಬಿಡ್ತು, ಎಲ್ಲ ಜೊಳ್ಳ ಆಗುತ್ತೆ. ಇಲ್ಲ ಮಳೆ ಒಂದು ತಿಂಗಳು ಮಳೆ ಹೋಗುತ್ತೆ, ಇಲ್ಲ ತಿಂಗಳು ಮಳೆ ಬರುತ್ತೆ. ಹಿಂಗಾಗಿ ಈಗ ಅದು ನಮಗೆ ಬೆಳೆನೇ ಏನೋ ಸಮಸ್ಯೆ ಆಗ್ತೈತಲ್ಲ. ಈಗ ಕೃಷಿಯಲ್ಲಿ ಅಷ್ಟೊಂದು ಲಾಭ ಇಲ್ಲ ಅಂಥೇಳಿ ಈಗ ಕಂಬಳಿ ನೇಗೆಯ ಒಂದು ಕಸಬನ್ನು ಕಲ್ತ್ಕೊಂಡು ಅದರಲ್ಲಿ ನೀವು ಬದುಕನ್ನು ಯಾವ ರೀತಿ ಕಟ್ಕೊಂಡಿರಾ? ಸರ್, ಅದು ನಮಗೆ ಈ ಮಿಶ್ರ ಅಂತೀವಲ್ಲ, ನೇಯ್ಗೆ ಮತ್ತು ಈ ಕೃಷಿ ಮಿಶ್ರ ಮಾಡ್ಕೊಂಬಿಟ್ಟಿದ್ವಿ. ಹಂಗಾಗ್ಬಿಟ್ಟು ನಮಗೆ ಈ ನೇಯ್ಗೆನಲ್ಲೂ ಸಹಕಾರ ಸಿಗ್ತಾ ಇಲ್ಲ. ಈ ನೇಯ್ಗೆನಲ್ಲಿ ಅಂದರೆ ಸುಮಾರು ನೋಡಿರಿ, ಈಗೆಲ್ಲ ನಮಗೆ ತುಪ್ಪಳ ಬಂದ್ಬಿಟ್ಟು ಉಣ್ಣೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ. ಅದನ್ನು ತಗೊಂಡು ಮಾಡೋಕ್ಕೆ ಈಗ ಅದನ್ನೇನೋ ಮಾಡಿಬಿಡ್ತೀವಿ, ಈಗ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದು ನಮ್ಮ ನೋಡಿರಿ, ನಾವು 30 ರೂಪಾಯಿ ಕೆ ಜಿ ಹಂಗೆ ಕೊಟ್ಟು ಮಾರ್ಕೆಟ್ನಲ್ಲಿ ಅವ್ರ ಹತ್ರ 45-50 ರೂಪಾಯಿ ಕೆ ಜಿ ತಗೊಂಬೇಕು ಉಣ್ಣೆ. ಅದು ಒಂದು ಕಂಬಳಿಗೆ ಸುಮಾರು ಅಂದರೆ 2 ಕೆ ಜಿ 2.5 ಕೆ ಜಿ ಬರುತ್ತೆ. ಮತ್ತು ನಿರ್ವಹಣಾ ವೆಚ್ಚ ಏನಾಯ್ತಲ್ಲ, ಈ ಒಂದು ಕಂಬಳಿ ನೇಯೋದಕ್ಕೆ ನೂಲು ತೆಗೆಯೋದು ಅದೆಲ್ಲ ಸೇರಿಬಿಟ್ಟು ಒಂದು ಕಂಬಳಿಗೆ ಸುಮಾರು 1,000-1,300 ಖರ್ಚು ಬರುತ್ತೆ. ಅಲ್ಲಿ ಮಾರ್ಕೆಟ್ ವ್ಯವಸ್ಥೆ ಇಲ್ಲ. ಚಳ್ಳಕೆರೆನಲ್ಲಿ ಇಡೀ ನಮ್ಮ ಸುತ್ತ ಒಂದು 4-5 ಡಿಸ್ಟಿಕ್ಕಿಂದ ಚಳ್ಳಕೆರೆ ಒಂದೇ ಮಾರ್ಕೆಟ್ ವ್ಯವಸ್ಥೆ ಇರೋದು. ಇಲ್ಲಾಂದರೆ ಏನೂ ಇಲ್ಲ. ಆ ವಾರನ ನಾವು ಮಾಡಿರ್ತೀವಿ, ತಿರ್ಗಾ ಅದನ್ನೇ ನಂಬಿಕೊಂಡು ಏನೋ ಮಾಡ್ತಾ ಹೋಗ್ತಿರ್ತೀವಿ, ಅದು ಅವ್ರು ಬರಲಿಲ್ಲ ಅಂದರೆ ಸಮಸ್ಯೆ. ಹಿಂಗೆ ಅದರಲ್ಲೂ ಭಾಳನೇ ವಿಭಿನ್ನ ಆಗಿ ಅದನ್ನು ಎಲ್ಲ ನೆಲ ಕಚ್ಚಿದೆ ಸರ್. ಈಗ ಆಧುನಿಕ ತಂತ್ರಜ್ಞಾನದಿಂದ ಈ ಕಂಬಳಿನ ಉಪಯೋಗಿಸೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಈಗ ಎಷ್ಟನೇ ವಯಸ್ಸಿನಿಂದ ನೀವು ಈ ಕಂಬಳಿ ನೇಯೋದು ಕಲ್ತ್ಕೊಂಡ್ರೆ? ಸರ್, ನಾನು ಅದೇ ಹೇಳಿದ್ನಲ್ಲ, ಡಿಗ್ರಿ ಮುಗಿದ್ಮೇಲೆ ಒಂದು 22-23 ವರ್ಷಕ್ಕೆ ಡಿಗ್ರಿ ಮುಗಿದೆ. ಆಮೇಲೆ ಒಂದು 2-3 ವರ್ಷ ಹಿಂಗೆ ನೋಡಿದೆ, ಏನೂ ಆಗಲಿಲ್ಲ ಸಿ ಇ ಟಿ ಆಗಿ ಅಂತ. ಅದಾದಮೇಲೆ ಅನಿವಾರ್ಯ ಮತ್ತು ನಿರ್ವಹಣೆ ಏನು ಜೀವನಕ್ಕೆ ಮಾಡಲೇಬೇಕಾಯಿತು. ಹಾಗಾಗ್ಬಿಟ್ಟು ಈಗ 25-26 ವರ್ಷದಿಂದನೇ ನಾನು ಕಂಬಳಿಗೆ ನೇಯ್ತೀನಿ. ಈಗ ನಿಮ್ಮ ತಂದೆ ತಾಯಿ ಇವ್ರು ಏನಾದರೂ ಈ ವೃತ್ತಿ ಮಾಡ್ತಾ ಇದ್ದೀರಾ, ಕಂಬಳಿ ತಯಾರು ಮಾಡೋದು? ಮೊದಲೆಲ್ಲ ಅವರೇ, ಅದೇ ಸರ್, ಅದೇ ವೃತ್ತಿನೇ ಮಾಡ್ಕೊಂಡು ನಮ್ಮನ್ನು ಡಿಗ್ರಿ ಮಾಡಿಸಿರೋದು. ಹಂಗಾಗ್ಬಿಟ್ಟು ನಾವೂ ಈಗ ಅನಿವಾರ್ಯವಾಗಿ ಅದನ್ನೇ ಮಾಡ್ತಾ ಇದ್ದೀವಿ. ಈಗ ಪ್ರಾರಂಭದಲ್ಲಿ ಕಂಬಳಿ ತಯಾರು ಮಾಡೋದು ನೇಯ್ಗೋದು ಹೆಂಗೆ ಕಲ್ತ್ಕೊಂಡ್ರೆ ನೀವು? ಸರ್, ಅದೇ ನಮ್ಮ ತಂದೆಯವರು ಒಟ್ಟು ನೇಕಾರರೆ ಅವರು. ಹಂಗಾಗ್ಬಿಟ್ಟು ಅವರು ಮಾಡೋದನ್ನ ನಾವು ಅನಿವಾರ್ಯ, ಮತ್ತೆ ನಮ್ಮ ಮನೆಯಲ್ಲೇ ಅದು ಆಸುವಕ್ಕಾಗಿದೆ, ಹಂಗಾಗಿ ಅದು ಕಲ್ತ್ಕೊಂಡಿದ್ದೀನಿ. ಈಗ ಕಂಬಳಿ ಈಗ ನೇಯ್ಬೇಕು ಅಂತಂದರೆ ಈಗ ಎಷ್ಟು ಜನ ನೀವು ಮನೆಯಲ್ಲಿ ಕೂಡ್ಕೊಂಡು ಕಂಬಳಿ ತಯಾರು ಮಾಡ್ತೀರಾ? ಸರ್, ಒಂದು 3-4 ಜನ ಬೇಕೇ ಬೇಕು. ಅದನ್ನೇ ನೂಲು ತೆಗಿಯೋರೊಬ್ರು, ಮತ್ತು ಅಂಜಿ ಮಾಡೋರೊಬ್ರು, ಮತ್ತು ನೇಯ್ಗೆ ಮಾಡೋರೊಬ್ರು, ಮತ್ತು ಅದನ್ನೆಲ್ಲ ಸಹಾಯಕ್ಕೊಬ್ರು ಬೇಕೇ ಬೇಕಾಗುತ್ತೆ. ಅಂದರೆ ಅದಕ್ಕೆ ಸರಿ ಮತ್ತು ಆಳ ಆ ಥರ ಮಾಡೋದಕ್ಕೆ ಒಬ್ಬ ಸಹಾಯಕರು, ಒಂದು 3-4 ಜನ ಬೇಕು. ಕಂಬಳಿ ಮಾಡ್ಬೇಕಂದ್ರೆ ಉಣ್ಣೆ ಬೇಕಾಗುತ್ತೆ, ಎಲ್ಲಿ ತರ್ತೀರೋ ಅದನ್ನ? ಸರ್, ಇಲ್ಲಿ ಲೋಕಲಾಗಿ ಮೊದಲೆಲ್ಲ ಕುರಿ ಭಾಳ ಸಿಕ್ತಿತ್ತು, ಈಗ ಕುರಿ ಉಣ್ಣೆ, ಈಗ ಕುರಿನೂ ಭಾಳ ಕಡಿಮೆ ಆಗಿಬಿಟ್ಟಿದೆ. ಹಂಗಾಗಿ ಈಗ ನಾವು ಅನಿವಾರ್ಯವಾಗಿ ಚಳ್ಳಕೆರೆ ಅಂತ ಸಿಗುತ್ತೆ, ಚಳ್ಳಕೆರೆಯಲ್ಲಿ ಸಿಕ್ಕರೆ ಅಲ್ಲೇ ತಗೊಂಡು ಬರ್ತೀವಿ. ಕೆಜಿಗಟ್ಟಲೆಯಲ್ಲಿ ಮಾರಾಟ ಮಾಡೋದು? ಹ್ಞೂ ಸರ್, ಕೆಜಿನೇ. ಅದು ಮಣ ಅಂತ ಬರುತ್ತೆ, 10 ಕೆಜಿಗೆ ಒಂದು ಮಣ, 450-500 ರೂಪಾಯಿ ಒಂದು ಮಣ ಇತ್ತು ಅಂದರೆ 50-55 ರೂಪಾಯಿ ಒಂದು ಕೆಜಿ ನಮಗೆ ಅಲ್ಲಿ ತುಪ್ಪ ಬೀಳುತ್ತೆ. ಈಗ ಅದರಲ್ಲಿ ಕಪ್ಪು ಉಣ್ಣೆನೇ ಬೇರೆ ಬರುತ್ತೆ, ಬಿಳಿ ಉಣ್ಣೆನೇ ಬರುತ್ತೆ, ಅದರಲ್ಲಿ ಯಾವುದು ಹೆಚ್ಚು ಬೇಡಿಕೆ ಇರುತ್ತೆ? ಕಪ್ಪುಣ್ಣೆನೇ ಬೇಡಿಕೆ ಜಾಸ್ತಿ. ಈಗ ಎರಡೂ ಮಿಕ್ಸ್ ಮಾಡಿಕೊಂಡು ನೀವು ಕಂಬಳಿ ತಯಾರಿಕೆ ಮಾಡಲ್ಲ? ಮಾಡ್ತೀವಿ ಸರ್, ಅದಕ್ಕೆ ಜಾಡಿ ಕಂಬಳಿ ಅಂತ ಮಾಡ್ತೀವಿ. ಅಂದರೆ ಈ ಡಿಸೈನ್ ಬರುತ್ತಲ್ಲ ಬಿಳಿ ಕಪ್ಪು ಮತ್ತು ಕೆಂಜಿಗೆ, ಈ ಥರ ಎಲ್ಲ ಜಾಡಿ ಕಂಬಳಿ ಮಾಡ್ತೀವಿ, ಮತ್ತು ಮೊಟ್ಟೆ ಕಂಬಳಿ ಅಂತ ಮಾಡ್ತೀವಿ. ಎಲ್ಲ ಮಿಕ್ಸನ್ನು ಮಾಡ್ತೀವಿ, ಪ್ಯೂರ್ ವೈಟನ್ನು ಮಾಡ್ತೀವಿ, ಪ್ಯೂರ್ ಬ್ಲ್ಯಾಕು ಮಾಡ್ತೀವಿ. ಈಗ ಕಂಬಳಿ ತಯಾರಿಕೆ ಮಾಡ್ಬೇಕಂದ್ರೆ ಏನೇನು ಉಪಕರಣಗಳು ಬೇಕಾಗ್ತವೆ, ಇದ್ರ ಬಗ್ಗೆ ಎಲ್ಲ ಸರ್ ಹೇಳಿ ಇದ್ರ ಬಗ್ಗೆ? ಸರ್, ಕಂಬಳಿ ತಯಾರಿಕೆಗೆ ಅಂದರೆ ರಾಟೆ ಬೇಕು, ಮತ್ತು ಕದುರು, ಮತ್ತು ಬೇವು, ದಾಣಿ, ಮತ್ತು ಜಂತ್ರ, ಒತ್ತೆಬ್ಬೆ, ಮತ್ತು ಕುಂಟೆ ಅಂತ ಬೇಕು ಸುತ್ತೋದಕ್ಕೆ, ಮತ್ತು ಹಗ್ಗ, ಮತ್ತು ಇನ್ನೂ ಸಾಕಷ್ಟು ಬೇಕಾಗುತ್ತೆ. ಇವನ್ನೆಲ್ಲ ನೀವೇನು ನೀವೇ ಸ್ವಂತ ಹಣ ಕೊಟ್ಟು ತಗೊಂಬಂದರೆ ಏನಾದರೂ ನಿಮ್ಮ ಒಂದು ಸಂಘಗಳು ಏನಾದರೂ ಮಾಡಿಕೊಂಡು ಸಂಘದ ಮುಖಾಂತರ ಸರ್ಕಾರದ ಸೌಲಭ್ಯಗಳನ್ನ ಪಡಿತೀರಾ? ಸರ್, ಈಗೆಲ್ಲ ಸಾಕಷ್ಟು ಸಂಘಗಳು ಮಾಡಿದರು ಸರ್ಕಾರ, ಸುಮಾರು ನೇಕಾರರಿಗೆ ಅಂತಲೇ ಸರ್ಕಾರ ಸಂಘಗಳು ಮಾಡಿದೆ. ಆದರೆ ಈ ಸಂಘಗಳಿಂದನೂ ಸಹಕಾರ ಅಷ್ಟಾಗಿ ಆಗ್ತಾ ಇಲ್ಲ, ಅವು ಸಂಘಗಳಿಂದ ಸರ್ಕಾರ ಜಾಸ್ತಿ ಸ್ಪಂದಿಸ್ತಾ ಇಲ್ಲ ಅಂತ ಸಂಘದವ್ರು ಹೇಳ್ತಾರೆ. ಹಂಗಾಗ್ಬಿಟ್ಟು ಈಗ ಸಂಘನೂ ನಶಿಸ್ತಾ ಇದೆ, ಅದನ್ನು ನಂಬ್ಕೊಂಡಿರೋಂಥ ನಾವು ನಶಿಸ್ತಾ ಇದ್ದೀವಿ. ಹಂಗಾಗಿ ಈಗ ಎಲ್ಲ ಹೊಡೆತ ನೇರವಾಗಿ ನಮಗೆ ನೇಕಾರಿಗೆ ಬೀಳುತ್ತೆ. ಮನೆಯಲ್ಲಿ 3 ಜನ ಬೇಕಾಗುತ್ತೆ ಈ ಕಂಬಳಿ ನೇಯ್ಗಕ್ಕಂತ ಹೇಳಿದ್ರ, ಈಗ 3 ಜನ ಇದ್ರೆ ಒಂದು ದಿನದಲ್ಲಿ ಎಷ್ಟು ಕಂಬಳಿ ತಯಾರು ಮಾಡ್ತೀರಾ? ಸರ್, 3 ಜನ ಇದ್ರೆ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ 1 ಮಾಡ್ಬೋದು ಅಷ್ಟೆ. ಒಂದು ವಾರಕ್ಕೆ ವಾರದ ಮಾರ್ಕೆಟ್ ನಮ್ಮ ಚಳ್ಳಕೆರೆಯಲ್ಲಿ ಇರೋದು, ಅಂದರೆ ಸೋಮವಾರದಿಂದ ಶನಿವಾರದವರೆಗೆ ನೇಯ್ದಿದ್ದನ್ನೆಲ್ಲ ಭಾನುವಾರ ತಗೊಂಡು ಹೋಗ್ತೀವಿ. ಅಂದರೆ ವರ್ಷದ ಎಲ್ಲ ಕಾಲದಲ್ಲೂ ಕಂಬಳಿ ನೇಯ್ತೀರ? ಅಂದರೆ ಮಾಡ್ಬೋದು ಸರ್. ನಾವು ಈಗ ನಾವು ಕೃಷಿ ಅರ್ಧ ನಂಬ್ಕೊಂಡ್ರದ್ರಿಂದ ಈಗ ನಾವು 4 ತಿಂಗಳು ಸ್ವಲ್ಪ ಕೃಷಿ ಇದ್ದಾಗ ಅದನ್ನು ಕಂಬಳಿ ನೇಯ್ಗೆ ಕಮ್ಮಿ ಬಿಡ್ತೀವಿ. ಸಾಮಾನ್ಯ ನಮ್ಮ ಚಳ್ಳಕೆರೆ ತಾಲೂಕೆಲ್ಲ ಮಿಶ್ರವಾಗೇ ಮಾಡ್ತಾರೆ. ಅಂದರೆ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ನಿಮಗೆ ಕೃಷಿಯಲ್ಲಿ ಅಂದರೆ ಜಮೀನಲ್ಲಿ ಯಾವುದೇ ಕೆಲಸ ಇರಲ್ಲ, ಅವಾಗೆಲ್ಲ ಕಂಬಳಿ ತಯಾರಿಕೆ ಮಾಡ್ತೀರ? ಹೌದು. ಈಗೆಲ್ಲ ನೀವು ಉಣ್ಣೆ ತಂದಮೇಲೆ ಏನೇನಲ್ಲಿ ವ್ಯವಸ್ಥೆ ಮಾಡ್ಕೊಳ್ತೀರಿ ಕಂಬಳಿ ಮಾಡಬೇಕಂದ್ರೆ? ಸರ್, ಉಣ್ಣೆ ತಂದಮೇಲೆ ಅದನ್ನು ಜಿನ್ನ ಮಾಡಿಸ್ಬೇಕು. ಈಗ ಜಿನ್ನ ಅಂದರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ? ಇಲ್ಲ ಸರ್, ಎಲ್ಲ ನಮ್ಮೂರಲ್ಲೇ ಇದೆ. ಅದು ಸುಮಾರು ಹಳ್ಳಿಗಳೆಲ್ಲ ಎಲ್ಲ ಒಂದು ಹಳ್ಳಿಗಳಿಗೂ ಇತ್ತು. ಈ ಚಳ್ಳಕೆರೆ ಮೊಳಕಾಲ್ಮೂರು ಯಥೇಚ್ಛವಾಗಿ ಕಂಬಳಿ ಮಾಡ್ತಿದ್ದಂಥ ಜಾಗ ಇದು. ಇಲ್ಲಿ ಸಿಕ್ಕಾಬಟ್ಟೆ ಸುಮಾರು ನಮ್ಮ ಊರಲ್ಲೇ ಒಂದು ವಾರಕ್ಕೆ ಅಂದರೆ ಸೋಮವಾರದಿಂದ ಶನಿವಾರಕ್ಕೆ ನಮ್ಮ ಒಂದು ವಾರ, ಅದು ಭಾನುವಾರ ಮಾರ್ಕೆಟಿಂಗು, ಅಲ್ಲಿಗೆ ನಮ್ಮೂರಲ್ಲೇ ಸುಮಾರು ಒಂದು 300-400 ಕಂಬಳಿ ಹೋಗ್ತಿತ್ತು ಒಂದು ವಾರಕ್ಕೆ. ಈಗ ಬಂದ್ಬಿಟ್ಟು ಎಲ್ಲ 30-20-10 ಹಿಂಗೆ ಹೋಗ್ತವೆ ವಾರಕ್ಕೆ. ಅಂದರೆ ಎಲ್ಲ ವಲಸೆ ಹೋಗ್ಬಿಟ್ಟಿದ್ರೆ ನಮಗೆ ಮೂಲ ಬಂದ್ಬಿಟ್ಟು ಈ ಜಿನ್ನ ಅಂತ ಮಾಡಿಸ್ತೀವಲ್ಲ, ಅಲ್ಲೇ ನಮಗೆ ಹೊಡ್ತಾ ನಮ್ಮ ಕುರುಬರಿಗೆ ಎಲ್ಲೇ ಆಗ್ತಾ ಇದೆ ಅಂದರೆ ಅಲ್ಲಿ ಸಮಸ್ಯೆ ಆಗ್ತೈತೆ. ಏನು ಅಲ್ಲಿ ಹೊಡ್ತಾ ಬಂತು ನಿಮಗೆ? ಸರ್, ಅದು ಆ್ಯಕ್ಚುಲಿ ನಾವು ತಂದುಬಿಟ್ಟು ಉಣ್ಣೆನ ಮಾಡ್ತೀವಿ. ಆ ಉಣ್ಣೆನ ಜಿನ್ನ ಮಾಡಬೇಕಾದ್ರೆ ಆ ಜಿನ್ನದಲ್ಲಿ ಇರ್ತಕ್ಕ ಡಸ್ಟ್ ಐತಲ್ಲ, ಆ ಡಸ್ಟು ಪ್ರತಿ ವಾರನೂ ನಾವೇನಿಲ್ಲ ಅಂದ್ರೂ ಒಂದು ಈಗ ಒಂದು ಮಣ ಅಂದರೆ 10 ಕೆಜಿ ಉಣ್ಣೆ ಮಾಡಿಸಿದರೆ 3 ಕಂಬಳಿ ಮಾಡ್ಬೋದು ಅಂತ ಸಮಯ ಅಂದರೆ 20 ಕೆಜಿ ಜಿನ್ನ ಮಾಡಿಸ್ಲೇಬೇಕು. ನಾವು ಮ್ಯಾಕ್ಸಿಮಮ್ 4 ಮಾಡಿಸ್ತಾರೆ, ಅದನ್ನೇ ನಂಬಿಕೊಂಡಿರೋಂಥ ಜನ ಆದರೆ 20 ಕೆಜಿ ಉಣ್ಣೆ ಮಾಡಿಸ್ಲೇಬೇಕು. ಆ 20 ಕೆಜಿ ಉಣ್ಣೆ ಮಾಡಿಸಿ ಸಿಕ್ಕಾಬಟ್ಟೆ ಧೂಳಿರುತ್ತೆ, ಅದು ಕುರಿಯಿಂದ ಬಂದಿರೋಂಥ ಈ ಏನು ಗಂಜು ಅದೆಲ್ಲ ಮಾಡ್ಕೊಂಡಿರ್ತದಲ್ಲ, ಅದು ಬ್ಯಾಶಕೋಶಕ್ಕೆ ಭಾಳ ನೀವು ಹೊಡ್ತಾ ಕೊಡುತ್ತೆ. ಮತ್ತು ಇನ್ನು ಅದನ್ನು ಬೇಡ ಅಂದ್ರೆ ಮಾರ್ಕೆಟ್ನ ತರ್ತೀವಿ ಉಣ್ಣೆ, ಅದು ಸುಣ್ಣದಕ್ಕೆ ಹಾಕಿ ತೆಗ್ದಿರೋಂಥ ಉಣ್ಣೆ ಅದು, ಅದು ಸಿಕ್ಕಾಬಟ್ಟೆ ಧೂಳಿರುತ್ತೆ. ಅದು ನೀವು ಬಂದು ಏನನ್ನ ಜಿನ್ನ ಮಾಡಿಸಿ 10 ಕೆಜಿ ಮಾಡಿಸೋದಕ್ಕೆ 1 ಗಂಟೆ ಜಿನ್ನ ಬೇಕು. ಆ 1 ಗಂಟೆಯಲ್ಲಿ ಹೊರಗೆ ಬಂದು ನೀವು ಏನನ್ನ ಉಗ್ಗುತ್ತರೆ ಬರೀ ಕಲರ್ ಕಲರೇ ಬರ್ತದೆ, ಅಂದರೆ ಅಷ್ಟು ಧೂಳಿರುತ್ತೆ. ನಿಮ್ಮ ಒಂದು ರಕ್ಷಣೆಗೆಲ್ಲ ಮಾಸ್ಕ್ ಹಾಕ್ಬೇಕಪ್ಪ ಅವಾಗ? ಸರ್, ಏನು ಹಾಕಿದ್ರು ಉಸಿರಾಟ ಸಾಮಾನ್ಯ ಮಾಡಲೇಬೇಕಲ್ಲ, ನಾವೆಲ್ಲರೂ ಸಾಮಾನ್ಯವಾಗಿ ಹಂಗೆ ಯಾರೂ ಹೋಗಲ್ಲ, ಮಾಸ್ಕ್ ಹಾಕ್ತಾರೆ ಇಲ್ಲ ಈ ಟವಲ್ ಎಲ್ಲ ಕಟ್ಕೊಂಡೇ ಹೋಗ್ತಾರೆ ಜಿನ್ನಕ್ಕೆ. ಸುಮಾರು ಒಂದು ಜಿನ್ನ ಮಾಡಿಸಿದ ಮೇಲೆ ಅವತ್ತು ಅವ್ನು ರೆಸ್ಟ್ ಇರಲೇಬೇಕು, ಇಲ್ಲಾಂದ್ರೆ ಅವ್ನಿಗೆ ಸುಸ್ತಾಗಿ ಜ್ವರ ಬಂದಿರುತ್ತೆ. ಆ್ಯಕ್ಚುಲಿ ಅವ್ರು ಆಲ್ಮೋಸ್ಟ್ ಏನು ನೇಯ್ಗೆ ಮಾಡ್ತಾರಲ್ಲ 90% ಅದನ್ನೇ ನಂಬ್ಕೊಂಡಿರೋಂಥರನ್ನ ನೀವು ಇಂಟ್ರೂ ಮಾಡಿದರೆ ಅದರಲ್ಲಿ 90% ಆಸ್ತಮಾ ಕಾಯಿಲೆರೇ ಸಿಗ್ತಾರೆ. ಅಂದರೆ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಾಯಿಲೆಗಳು, ಹೆಚ್ಚು ಧೂಳು ದೇಹದಲ್ಲಿ ಸೇರೋದ್ರಿಂದ ಈ ಸಮಸ್ಯೆ ಬರುತ್ತೆ ಅಂತ ಹೇಳಿ. ಹೌದು ಸರ್, ಜಿನ್ನ ಮಾಡ್ಬೇಕಾದ್ರೆ ಒಂದು ಸಾರಿ ಆದರೆ ಮತ್ತೆ ರಾಟೆ ನೂಲು ತೆಗಿತೀವಲ್ಲ, ಆ ನೂಲು ತೆಗಿಬೇಕಾದ್ರೆ ಮಾಮೂಲಾಗಿ ಬತ್ತನೇ ಇರುತ್ತದು. ಅಂದರೆ ಅಂಜಿನಲ್ಲಿ ನೂಲು ತೆಗಿಬೇಕಾದ್ರೆ ಅದು ಆ ಒಂದು ಘರ್ಷಣೆಗೆ ನೂಲು ತಾಕ್ತಾ ಇರಬೇಕಾದ್ರೆ ಅದು ಮಾಮೂಲಾಗಿ ನಮಗೆ ಗೊತ್ತಿಲ್ಲದೇ ನಮಗೆ ಉಸಿರಾಟಕ್ಕೆ ಬರ್ತಾನೆ ಇರ್ತದೆ. ಹಂಗಾಗ್ಬಿಟ್ಟು ಸುಮಾರು ಅದಕ್ಕರ್ಧ ಜನ ನಮ್ಮರೆಲ್ಲ ಇಂಜರಿದ್ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ವಲಸೆ ಹೋಗಿ ಏನೇನೋ ವೃತ್ತಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಜಿನ್ನ ಮಾಡಿಸ್ಕೊಂಡ್ಮೇಲೆ ಅದನ್ನೆಲ್ಲ ನೂಲು ತೆಗಿತೀರಾ? ನೂಲು ಅಂತಂದ್ರೆ ಯಾವ ರೀತಿ ತೆಗಿತೀರ ಸರ್? ರಾಟೆ ಮಾಮೂಲು ರಾಟೆನಲ್ಲಿ ಚರಕ ಇರುತ್ತಲ್ಲ, ಚರಕನಲ್ಲೇ ತೆಗಿತೀವಿ. ಆ ಉಣ್ಣೆ ಕಚ್ಚಾ ವಸ್ತಾಗಿರುತ್ತೆ, ಅದನ್ನು ರೆಡಿ ಮಾಡ್ಕೊಳ್ತೀವಿ. ಅಂದರೆ ಜಿನ್ನ ಮಾಡಿಸ್ಬಿಟ್ಟು ಇಂಚ್ಕೊಳ್ತೀವಿ, ಇಂಚ್ಕೊಂಡ್ಮೇಲೆ ಅದನ್ನು ಮಾಮೂಲು ದಾರನೇ ತೆಗಿತೀವಿ. ಮತ್ತೆ ಸರಿ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತೀವಿ, ಯಾವ್ದರಿಂದ ಮಾಡ್ತೀರಾ ಸರ್? ಮೊದಲೆಲ್ಲ ನಾವೇ ಹುಣಸೆ ಪಿಕ್ಕದಿಂದ ಮಾಡ್ತಿದ್ವಿ, ಈಗ ಅದು ರೆಡಿ ಸಿಕ್ಕಿದೆ. ಅಂದರೆ ರೆಡಿ ಅಂದರೆ ಅದು ಪೌಡ್ರ್ ಬರುತ್ತೆ, ಅದು ಪೌಡ್ರ್ ಬರೋದನ್ನು ತಗೊಂಬಿಟ್ಟು ಒಂದು ಕಂಬಳಿಗೆ 1 kg ಹಂಗೆ ಹಾಕಿ ಮಾಡಿ ಆಸ್ಬಾಸ್ತೀವಿ. ಬೆಳಗ್ಗೆ ಆಸ್ಬಾಸ್ಬಿಟ್ಟು ಅವತ್ತು 10:30 to 11 ಆಗಿ ಹೋಗುತ್ತೆ ಅದು. ಅದಾದ ನಂತರ ಸಂಜೆ ದೊಡ್ಡ ಕಂಬಳಿಗಳ ಮೇಲೆ ಡಿಪೆಂಡು. ಅಂದರೆ ಈ ಪ್ಯೂರು ಕಂಬಳಿ ಮಾಡಬೇಕಂದ್ರೆ 2 ಬೇಕೇ ಬೇಕು ಒಂದು ಕಂಬಳಿ ಮಾಡೋದಕ್ಕೆ. ಅದು ಸೈಜು ಮತ್ತು ಅದು ಕ್ವಾಲಿಟಿ ಮೇಲೆ ದಿನಗಳನ್ನ ತಗೊಳುತ್ತೆ. ಈಗೆಲ್ಲ ನೀವು ಹೊರಗಡೆಯಿಂದ ಒಂದು ಪೌಡ್ರ್ ತಂದು ಸರಿ ಮಾಡ್ಕೊಂತೀವಿ ಅಂತ ಹೇಳಿದ್ರ, ಈಗ ಅದು ಖರ್ಚು ಜಾಸ್ತಿ ಬರುತ್ತೆ. ಈಗ ಮೊದಲು ನೀವು ಹಿಂದೆ ಏನು ಪದ್ಧತಿ ಅನುಸರಿಸಿದ್ರೆ ಹುಣಸೆ ಪಿಕ್ಕದಲ್ಲೇ ಸರಿ ಮಾಡ್ಕೊಂಡು ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಆ ಥರ ಹುಣಸೆ ಪಿಕ್ಕನ್ನ ಯಾಕೆ ಬಳಕೆ ಮಾಡಬಾರ್ದು? ಮಾಡ್ಬೋದು ಸರ್, ಅದು ಈಗ ರೆಡಿ ಸಿಗೋದ್ರಿಂದ ಜನ ಎಲ್ಲ ಈಗ ತಂತ್ರಜ್ಞಾನ ಉಪಯೋಗಿಸ್ಕೊಳ್ತಾರಲ್ಲ ಸರ್, ಅನಿವಾರ್ಯ ಆಗೋಗ್ಬಿಟ್ಟಿದೆ. ಈಗೆಲ್ಲ ಅದನ್ನು ರುಬ್ಬಕ್ಕೆ ಗುಂಡುಗಳೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಈಗ ಮೊದಲೆಲ್ಲ ನಮ್ಮ ಒಂದು ಕೇರಿಗೆ ಒಂದು ಗುಂಡು ಥರ ಇದ್ವು, ಅದನ್ನು ಹೆಂಗೆ ನಾವು ಇವತ್ತು ಸಾಯಂಕಾಲ ಉರಿಬೇಕು ಹುಣಸೆ ಪಿಕ್ಕನ, ಆಮೇಲೆ ಅದನ್ನು ತಿರುಗಿ ಸಿಪ್ಪೆ ತೆಗಿಬೇಕು, ಆಮೇಲೆ ರಾತ್ರಿ ಎಲ್ಲ ನೆನೆಸಿಕ್ಬೇಕು, ತಿರು ಬೆಳಗ್ಗೆ 4 ಹೋಗಿ ರುಬ್ಬಬೇಕು, ಬೆಳಗ್ಗೆ 4 ರುಬ್ಬಿ ತಿರು ಮತ್ತು ಬೆಳಗ್ಗೆ 6 ಅದನ್ನು ಕಾಸ್ಬೇಕು, 6:30 to 7 ನಮಗೆ ಆಸ್ಬಾಸಕ್ಕೆ ರೆಡಿ ಇರಬೇಕಲ್ಲ. ಇದೆಲ್ಲ ಅದಕ್ಕಿಂತ ಪೌಡ್ರ್ ಸಿಗ್ತಾಯಿತ್ತಲ್ಲ, ಹಂಗಾಗ್ಬಿಟ್ಟು ಜನ ಮತ್ತೆ ಅದು ಏನಾಗುತ್ತೋ ಎಷ್ಟು ಉಳಿತೈತ ಗೊತ್ತಿಲ್ಲ. ಇಷ್ಟೆಲ್ಲ ಪ್ರೊಸೆಸ್ಸು ಕಡಿಮೆ ಆಗ್ತದಂತ ಅದಕ್ಕೆ ಒಗ್ಗಿದ್ದಾರೆ. ಈಗ ಚರಕದಲ್ಲಿ ಈಗೆಲ್ಲ ನೂಲ್ತೀರ, ಅದೆಲ್ಲ ದಾರ ತೆಗಿತೀರ, ಸರಿ ಇರುತ್ತೆ, ಅದನ್ನೆಲ್ಲ ಯಾವ ರೀತಿ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಮುಂದೆ ಮುಂದುವರಿಸ್ತೀರ ಸರ್? ಅದೇ ಈ ದಾರ ತೆಗೆದಿದ್ದನ್ನು ನಾವು ಆಸು ಅಂತ ಬಾಸ್ತೀವಿ. ಬೆಳಗ್ಗೆ ಅರಗಣಿ ಅಂತ ಇಟ್ಕೊಂಡ್ಬಿಟ್ಟು ಅರಗಣಿ ತೊಡ್ಕೊಂಡ್ಬಿಟ್ಟು ಎಲ್ಲ ಎಳೆನ ಒಂದು ಕ್ರಮಬದ್ಧ ಮಾಡ್ಕೊಳ್ತೀವಿ. ಅದು ಬೆಳಗ್ಗೆ 6 ತಗೊಂಡೋಗ್ಬಿಟ್ಟು ಆಸ್ ಅಂತ ಒಂದು ಇದಿರ್ತದೆ, ಏನು ಕೇರಿ ಅಂತ ಗೂಟುಗಳು ಉಣಿ ಮಾಡಿರ್ತೀವಿ, ಅಲ್ಲಿ ಹಾಕೊಂಡ್ಬಿಟ್ಟು 2 ಹಾಕಿ ಏರ್ಸ್ಕೊಂಡು ಅದನ್ನೆಲ್ಲ ಮಾಡಿ ಆಮೇಲೆ ಅದನ್ನು ಸರಿ ಹಚ್ಚಿಬಿಟ್ಟು ಅದನ್ನು ಅದ ಮಾಡ್ಕೊಂತೀವಿ. ಅಂದರೆ ನೇಗಿಗೆ ಬರೋಂಗೆ ಏನು ಟೆಂಪರ್ ಬೇಕಲ್ಲ ಅದನ್ನು ಮಾಡ್ಕೊಳ್ತೀವಿ ಸರಿ ಹಚ್ಚಿ. ಅದ ಅಂತಂದ್ರೆ ಸರಿ ಹಚ್ಚಬೇಕಾಗುತ್ತೆ, ಸರಿ ಹಚ್ಚಿನೇ ಮತ್ತೆ ಅದನ್ನ ಟೆಂಪರ್ ಮಾಡಬೇಕು, ಇಲ್ಲ ಅಂದ್ರೆ ಅದು ಕಿತ್ಕೊಂಡು ಹೋಗ್ತದಲ್ಲ. ಈಗ ಯಾವ ಗಾತ್ರದ ಕಂಬಳಿಗಳನ್ನ ನೀವು ಹೆಚ್ಚಾಗಿ ಮಾಡಿದ್ರೆ ನೀವು ಸರ್? ಇಲ್ಲಿ 6 ಮತ್ತೆ ಸಾಮಾನ್ಯವಾಗಿ 8 7. ಈಗ ಒದ್ಕಿಗೆ ಬೇಕಾದಂಥ 8 ಬೇಕು. ಈಗೆಲ್ಲ ಈ ಕುರಿಗಾರರೆಲ್ಲ ಒದ್ಕೊಳ್ಳಂಥವು ಮತ್ತು ಜನ ಎಲ್ಲ ಒದ್ಕೊಳ್ಳೋವು 8 ಬೇಕು. ಆ್ಯಕ್ಚುಲಿ ಅವು ಆಂಧ್ರ ಕಡೆಯಿಂದ ಬರ್ತಾರೆ ವ್ಯಾಪಾರಸ್ಥರು, ಅವ್ರು ಸಾಮಾನ್ಯ ಅವಕ್ಕೆ ಬೇಡಿಕೆ ಜಾಸ್ತಿ. ಅದು ಪ್ಯೂರ್ಲಿ ಕಪ್ ಇದ್ರೆ ಇನ್ನೂ ಬೇಡಿಕೆ ಜಾಸ್ತಿ ಸಾಕಷ್ಟು. ಈಗ ನಮ್ಮ ಚಳ್ಳಕೆರೆ ತಾಲೂಕೆಲ್ಲ ಸಾಕಷ್ಟು ಪ್ಯೂರ್ಲಿ ಕಪ್ಪೇ ಮಾಡೋದು. ಇನ್ನು ಆ ಕಡೆ ಮೊಳಕಾಲ್ಮೂರು ಅಂತ ಕಡೆ ಹೋಗ್ಬಿಟ್ರೆ ಮೊಟ್ಟೆ ಜಾಡಿ ಅಂತ ಮಾಡ್ತಾರೆ, ಅಂದರೆ ಡಿಸೈನ್ ಮಾಡ್ತಾರೆ. ನಮ್ಮಲ್ಲೂ ಮಾಡ್ತಾರೆ, ನಮಗೆ ಜಾಸ್ತಿ ಮಾಡೋದೇ ನಾವು ಕಪ್ಪು ಖರೀದಿ ಮಾಡ್ತೀವಿ ಜಾಸ್ತಿ ಕರಿ ಕಂಬಳಿ. ಈಗ ಕರಿ ಕಂಬಳಿಗೆ ಹೆಚ್ಚಿಗೆ ಬೇಡಿಕೆ ಇದೆಯಲ್ವಾ, ಅವೆಲ್ಲ ಶಾಸ್ತ್ರೋಪಚಾರಕ್ಕೆಲ್ಲ ಬೇಕಾಗುತ್ತೆ. ಹೌದು ಸರ್, ಅದು ಬೇಡಿಕೆ ಇದೆ, ಈಗಲೂ ಅದನ್ನು ಯಾರು ಅದನ್ನು ಬಿಟ್ಟು ಮಾಡೋಕ್ಕಾಗ್ತಾ ಇಲ್ಲ. ಈಗೆಲ್ಲ ನೀವು ಕಂಬಳಿ ಈಗೆಲ್ಲ ತಯಾರು ಮಾಡ್ಬೇಕಂತಂದ್ರೆ ಉಣ್ಣೆ ಬೇಕು ಅಂತ ಹೇಳಿದ್ರಲ್ಲ, ಹೊರಗಡೆಯಿಂದ ತರಬದ್ಲಿ ನೀವೇ ಕುರಿ ಸಾಕಾಣಿಕೆ ಮಾಡ್ಬೋದಲ್ಲ ಒಂದು ಕಡೆ? ಆಗಲ್ಲಲ್ಲ ಸರ್, ಕುರಿ ಸಾಕಾಣಿಕೆ ಅಂದರೆ ಸುಮ್ಮನೆ ಕೆಲಸ ಅಲ್ಲಲ್ಲ, ಅದು ನಾವಿರೋದು 3-4 ಇರ್ತೀವಿ. ಕುರಿ ಸಾಕಾಣಿಕೆ ಮಾಡಿದರೆ ಅದಕ್ಕೆ 3 ಹೋಗ್ತಾರೆ, ಇನ್ನು ಈಗ ಮಾಡೋದಿನ್ನೆಲ್ಲಿ ಬರ್ತದೆ. ಈಗ ಕುರಿ ಸಾಕಾಣಿಕೆ ಕೂಡ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಅದು ಎಕ್ಸ್ಪೆಷಲ್ ನಮ್ಮ ಉಳ್ಳಾರ್ತಿನಲ್ಲಿ ನಮಗೆ ಒಂದು ಅಮೃತ್ ಮಾಲ್ ಕಾವಲು ಅಂತ ಇತ್ತು. ಅಮೃತ್ ಮಾಲ್ ಕಾವಲು ಸುಮಾರು 2,300 ಎಕರೆ ಇತ್ತು. ಅದರಲ್ಲಿ ನಾವು ಆರಾಮಾಗಿ ಹೋಗಿ ಕುರಿ ಎಲ್ಲ ಮೇಯಿಸ್ಕೊಂಬರೋರು ನಮ್ಮೂರವ್ರು, ಅದನ್ನು DRDO ಅಕ್ವೈರ್ ಮಾಡ್ಕೊಂಡ್ರು. ಹಂಗಾಗ್ಬಿಟ್ಟು 90% ಕುರಿ ಮಾರಿದ್ದಾರೆ. ಹಂಗಾಗ್ಬಿಟ್ಟು ಯಾವ ಕುರಿನೂ ಇಲ್ಲ, ಕುರಿ ನೇಯ್ಗೆ ಸಾಮಾನ್ಯವಾಗಿ ನಾವು ಕಂಬಳಿ ನೇಯ್ಗೆ ಮಾಡ್ಬೇಕಂದ್ರೆ ಚಳಕೆರೆಗೆ ಹೋಗಿ ತರಲೇಬೇಕಾಗುತ್ತೆ. ಈಗ ಮೊದಲೆಲ್ಲ ನಾವು ನೋಡ್ತಾ ಇದ್ವಿ ಕುರಿ ಸಾಕಾಣಿಕೆ ಮಾಡಿರೋಂಥ ಒಂದು ಮನೆಗಳಿಗೆ ಹೋಗಿ ಅಲ್ಲಿ ಕುರಿಗೆ ಏನು ಉಣ್ಣೆ ಇದೆಯೋ ಅದನ್ನ ಕಟ್ ಮಾಡಿ ನಾವು ತಗೊಂಡು ಬಂದರೆ ಕಟ್ ಮಾಡಿದ್ದಕ್ಕೆ ಹಣ ಕೊಡೋಂಗಿಲ್ಲ, ಅದನ್ನ ಫ್ರೀ ಉಚಿತವಾಗಿ ಕೊಡೋರು. ಅಂದರೆ ಆ ರೀತಿ ಕೊಡಲ್ಲ ಸರ್. ಈಗ ಅದೇ ಸರ್ ಇದೆಯಲ್ಲ ಸರ್, ಈಗ ಅದನ್ನು ಅದೇ ಥರನೇ ಈಗಿನ ಇರೋದು, ಉಚಿತವಾಗೇ ಕೊಡ್ತಾರೆ. 2 ಕಟ್ ಮಾಡ್ತೀವಿ ವರ್ಷಕ್ಕೆ, ಚಳಿಗಾಲದ ಒಂದು ಸರಿ, ಬೇಸಿಗೆ ಕಾಲದಲ್ಲಿ ಒಂದು ಸರಿ. ಅವನ್ನು 2 ಕಟ್ ಮಾಡಿದರೆ ಅವ್ರಿಗೆ ನಾವು ಒಂದು ಕಂಬಳಿನೇ ಕೊಡ್ತೀವಿ, ಅವರು ಒಂದು ಮರಿ ಕೊಡ್ತಾರೆ, ನಾವು ಅದನ್ನು ಕಂಪ್ಲೀಟ್ ಕಟ್ ಮಾಡಿ ತೊಳೆದು ಕಟ್ ಮಾಡಿ ತಗೊಂಬರ್ಬೋದು ಉಣ್ಣೆನ. ಆ ಸಿಸ್ಟಮ್ ಎಲ್ಲ ಈಗಲೂ ಇದೆ, ಆದರೆ ಕುರಿ ಇಲ್ಲಲ್ಲ. ಅಂದರೆ ಕುರಿ ಸಾಕಾಣಿಕೆ ಅದು ಭಾಳಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಹೌದು ಸರ್, ಆಗಿದೆ. ಅದೇ ರೀತಿ ಕುರಿ ಸಾಕಾಣಿಕೆ ಕಡಿಮೆ ಆಗಿದೆ, ಅದಕ್ಕೆ ಅವಲಂಬಿಸಿರ್ತಕ್ಕಂಥ ನೇಯ್ಗೆ ಕೂಡ ಸಿಕ್ಕಾಪಷ್ಟೆ ನಶಿಸುವ ಹಂತದಲ್ಲಿ ಭಾಳನೇ ಇದೆ. ಈಗ ನಿಮ್ಮ ಅವನು ಪನವಮ್ಮಾಲೆ ಸ್ವಲ್ಪ ಏಜಡು, ಅವರು ಸಹಾಯಕ್ಕೆ ಏನೋ ಬರ್ತಾರಲ್ಲ ಸಹಾಯಕ್ಕೆ, ಅದನ್ನು ನೂಲೋದು ಮತ್ತು ನೂಲೋದು ಅಂದರೆ ಈಗ ನೂಲು ಒಯ್ಯೋದು ಅಂತಂದರೆ ಕಂಬಳಿನ ಆಸ್ ಮಾಡ್ಕೊಂಡ ಮೇಲೆ ನಾವು ಹೊಟ್ಟೆಕೆ ಅಂತ ಹಾಕ್ತೀವಿ ಅಂದರೆ ನೇಯ್ಗೆ ಮಾಡ್ಬೇಕಲ್ಲ, ನೇಯ್ಗೆ ಮಾಡ್ಬೇಕಾದ್ರೆ ಈ ಅಡ್ಡಡ್ಡ ಹಾಕ್ಬೇಕಲ್ಲ ಅದಕ್ಕೆಲ್ಲ ಒಂದು ಡಿಸೈನ್ ಮಾಡಬೇಕು, ಆ ಡಿಸೈನು ಅಂಥವೆಲ್ಲ ಸಹಕಾರ ಮಾಡ್ತಾರೆ. ಅಲ್ಲಿ ಏಜಿಡಲ್ಲ ಅವರಲ್ಲ 70-75 ವರ್ಷ, ಅವರೆಲ್ಲ ಅದನ್ನೇನು ಮಾಡೋಕ್ಕಾಗಲ್ಲ. ಸಹಾಯ ಅಷ್ಟೇ ಮಾಡ್ಬೋದು, ಅವ್ರು ಮಾಡೋಕ್ಕಾಗಲ್ಲ, ನಾವು ನಮ್ಮ ಮನೆಯಲ್ಲೂ ಮಾಡ್ತೀವಿ. ಈಗ ಕಂಬಳಿ ಡಿಸೈನ್ ಮಾಡ್ಬೇಕಂತಂದ್ರೆ ಸಾಕಷ್ಟು ಟೈಮ್ ತಗೊಳುತ್ತಲ್ವ? ಹಾಂ ಸರ್, ಆಗುತ್ತೆ, ಸಾಕಷ್ಟು ಟೈಮೇ ತಗೊಳ್ತತ್ತೆ. ಈಗ ನಿಮ್ಮ ಮಕ್ಕಳು ಇವರಿಗೆಲ್ಲ ನೀವು ಈ ವೃತ್ತಿಯನ್ನು ಕಲಿಸಿಲ್ವ? ಸರ್, ನಾನು ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ನಮ್ಮೆಲ್ಲ ಸಾಮಾನ್ಯವಾಗಿ ಆಸೆ ಹೊಕ್ಕಾಗಿರೋದು, ನಾವು ಹೇಳೋದು ಇಷ್ಟೇ, ಇದನ್ನೇ ಇಲ್ಲಿಗೆ ಬಿಟ್ಬಿಡೋಣ, ನಮ್ಮ ಮುಂದಿನ ಸಂತತಿಗೆ ಇದನ್ನು ಬೇಡ, ಯಾಕಂದರೆ ಅದರಿಂದ ಉಪಯೋಗ ಇಲ್ಲಲ್ಲ. ಈಗ ನಮ್ಮಪ್ಪ ಈಗಲೂ ಅವರಿಗೆ ಆಸ್ತಮ್ಯಾಟಿಕ್ಕು, ಈಗ ನಮ್ಮಪ್ಪನೇ ಅಂತಲ್ಲ ಸುಮಾರು 99% ಎಲ್ಲ ನೇಕಾರರು ವಯಸ್ಸಾದವರಿಗಿರೋದು ಇದು 100% ಇದೇನೆ. ಹಂಗಾಗ್ಬಿಟ್ಟು ಈಗ ನಾವು ಅದನ್ನ ಯಾಕೆ ನಮ್ಮ ಮಕ್ಕಳಿಗೆ ಇದು ಮಾಡಬೇಕು? ಆ ರೀತಿಯನ್ನು ಮಕ್ಕಳಿಗೆ ಕಳಿಸಲ್ಲ ಅಂದರೆ ಮುಂದೆ ನಶಿಸಿ ಹೋಗಲ್ವಾ? ಈಗ ಸರ್, ನಶಿಸಿ ಹೋಗ್ಬೇಕಂದ್ರೆ ನಾವು ಬದುಕಬೇಕಲ್ಲ ಸರ್, ಹಂಗಾಗಿ ಅನಿವಾರ್ಯ ಮಾಡಲೇಬೇಕಲ್ಲ. ಈಗ ನಾವು ನಶಿಸಿ ಹೋಗುತ್ತಂತ ಈಗಾಗಲೇ ಆದರೆ ನಶಿಸಿ ಹೋಗೋಂಥದ್ದಲ್ಲ ಐತೆ, ಅದು ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಮತ್ತೆ ಅದನ್ನೇ ನಂಬಿಕೊಂಡು ಹೋದರೆ ನಾವೇನು ನಾವು ಜೀವನ ಮಾಡೋದಾದ್ರೆ ಹೆಂಗೆ? ಈಗ ಒಂದು ಮಾತು ಹೇಳಿದ್ರೆ, ಈಗ ನಾವು ಕೈಯಿಂದ ನಾವೇನು ತಯಾರಿಕೆ ಮಾಡ್ತೀವ, ಈ ಕಂಬಳಿಗಿನ ಹೆಚ್ಚಾಗಿ ಈ ಯಂತ್ರೋಪಕರಣಗಳು ಬಂದವೆ, ಅದ್ರ ಮುಖಾಂತರ ಹೆಚ್ಚೆಚ್ಚು ತಯಾರಿಕೆ ಮಾಡಿ ನಮ್ಮಲ್ಲಿ ನಾವು ಅದ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಯಾರು ಇಲ್ಲಿ ಮಾಡ್ತಾ ಇದ್ದಾರೆ ಕಂಬಳಿ ತಯಾರಿಕೆ? ಸರ್, ಅದು ಸಕ್ಸಸ್ ಚಳಕೆರೆಯಲ್ಲಿ ಗೊರ್ಲಕಟ್ಟೆ ಅಂತ ಒಂದು ಮಾಡಿದ್ರು, ಒಂದು ಮಿಷನ್ ಇದೆ, ಫ್ಯಾಕ್ಟ್ರಿ ಇದೆ. ಈಗ ಅದನ್ನು ಸಾಮಾನ್ಯವಾಗಿ ಮಾಡೋಕ್ಕಾಗಲ್ಲ, ಎಲ್ಲರೂ ಸುಮಾರು ಲಕ್ಷಗಟ್ಟಲೆ ಇನ್ವೆಸ್ಟ್ ಬೇಕಾಗುತ್ತೆ, ಅದನ್ನೆಲ್ಲ ಒಂದು ಸೊಸೈಟಿನವ್ರು ಮಾಡ್ತಾಯಿದ್ದಾರೆ. ಅದು ಲಕ್ಷಗಟ್ಟಲೆ ಇನ್ವೆಸ್ಟ್ ನಮ್ಮ ಕೈಲಿ ಮಾಡೋದಾಗುತ್ತಾ? ಆಗಲ್ಲ. ಹಂಗಾಗ್ಬಿಟ್ಟು ನಾವು ಅನಿವಾರ್ಯ ನಾವು ಏನು ಪೂರ್ವಿಕರು ಏನೋ ಸಾಂಪ್ರದಾಯಿಕ ಪದ್ಧತಿಯಾಗಿ ನೇಯ್ಬೇಕು. ಅವರು ಒಂದು ಕಂಬಳಿ ಬಂದ್ಬಿಟ್ಟು ಈಗ ನಾವು ನಮಗೆ ಇನ್ವೆಸ್ಟ್ ಕಾಸ್ಟೇ ಬಂದ್ಬಿಟ್ಟು 1,000 ಚಿಲ್ಲರೆ 1,200 ಆಗುತ್ತೆ, ಅದು ಹೋಗೋದು 1.5 ವರ್ಷಕ್ಕೆ ಹಂಗೆ ಹೋಗುತ್ತೆ. ಅಂದರೆ ಅದು ಸೈಜ್ ಮೇಲೆ ಇರುತ್ತೆ ಬಿಡ್ರಿ. ಅಂದರೆ ನಾವು ಈಗ ಹೇಳೋದೇನು, ನಿಮಗೆ ಒಂದು 80% ನಮಗೆ ಇನ್ವೆಸ್ಟ್ ಕಾಸ್ಟೇ ಆಗುತ್ತೆ. 8 ಮಾಡೋದು ಮಾಡಿದರೆ 2,000 ಹೋಗುತ್ತೆ, ಅದನ್ನು ಅದು ಖರ್ಚು ಬರೋದು ಕಾಸ್ಟ್ ಬರೋದು 1,500 ಅಂದರೆ ಕಾಸ್ಟ್ ಆಫ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಅದರ ಪ್ರಶ್ನೆ ಬೇರೆ. ಆದರೆ ಇದು ಈಗ ರಗ್ಗುಗಳೆಲ್ಲ ಉಲ್ಲನ್ ರಗ್ಗು ಆ ಥರ ಎಲ್ಲ ಬರೀ ಈಗ 300-200 ರೂಪಾಯಿಗೆ ಒಳ್ಳೊಳ್ಳೆ ಸಿಗಬೇಕಾದ್ರೆ ನಮ್ಮ ಕಂಬಳಿನ ಯಾರು ತಗೊಳ್ತಾರೆ? ಹಂಗಾಗ್ಬಿಟ್ಟು ನಾವು ಅದನ್ನು ಅನಿವಾರ್ಯವಾಗಿ ಕೆಳ ಹಂತದಲ್ಲೇ ಬಂದುಬಿಟ್ಟಿದ್ದೀವಿ ಅಲ್ಲೇ. ಅಂದರೆ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ಕಂಬಳಿಯನ್ನು ಉಪಯೋಗಿಸೋದು ಭಾಳಷ್ಟು ಕಡಿಮೆ ಅಂತ ಹೇಳ್ತಾರೆ. ಹೌದು ಸರ್, ಈಗೆಲ್ಲ ಎಲ್ಲಿ ನಮಗೆ ಗೊತ್ತಿದ್ದಂಗೆ ಈ ಶಾಸ್ತ್ರಕ್ಕೆ ಅಂತಲೇ ಕರೆ ಕಂಬಳಿ ಉಪಯೋಗಿಸ್ತಾರೆ. ಈಗ ಒದಕ್ಕೆ ಅಂತ ಬಂದ್ಬಿಟ್ರೆ ಈಗೆಲ್ಲ ಮೆತ್ತನ ಕಂಬಳಿ ಮುನ್ನೆ ಈ ರಗ್ಗುಗಳ ಮಧ್ಯೆ ನಮ್ಮದು ಎಲ್ಲಿ ಉಣ್ಣೆ ಕುಚ್ಚುತ್ತದೆ ಅಂತ, ಆದರೆ ಅದರಲ್ಲಿ ಇರೋಂಥ ಮಾತು ಅವ್ರಿಗೆ ಗೊತ್ತಿರಲ್ಲ. ಅದನ್ನು ಯಾರು ನೋಡ್ತಾರೆ? ಈಗೆಲ್ಲ ಏನು ಸ್ವಲ್ಪ ಹಿತ ಇರಬೇಕಲ್ಲ, ಹಿತ ಇರೋಂಥದ್ದಷ್ಟೇ ನೋಡ್ತಾರೆ. ಹಂಗಾಗ್ಬಿಟ್ಟು ಅದನ್ನು ಮಾರು ಹೋಗಿದ್ದಾರೆ. ಅದಕ್ಕೆ ಅಂದರೆ ಹಳ್ಳಿಗಾಡಿನಲ್ಲಿ ಇನ್ನೂ ಈ ಒಂದು ಕಂಬಳಿಯನ್ನು ಬಳಸೋದು ನಶಿಸಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದಲ್ವಾ ಪ್ರಕಾಶ್ ಅವರೇ? ಇಲ್ಲ ಸರ್, ಅದು ಈಗ ಸಾಮಾನ್ಯ ಏನು ಇನ್ನೂ 100% ಆಗಿಲ್ಲ. ಅಂದರೆ ಇದೇ ರೀತಿ ಈ ಜನ ಈ ಮೊನ್ನೆ ಈ ಸ್ವಲ್ಪ ದಿನಗಳ ಮುಂಚೆ ಕೊರೋನಾ ಅಂತ ಬಂದ್ಬಿಟ್ಟು ಸರ್ಕಾರ ಈ ನಮ್ಮ ಸಹಕಾರ ಸಂಘಗಳಿಗೆ ಸ್ಪಂದಿಸೋದೇ ಇಲ್ಲ. ಅವು ಯಾಕಂದರೆ ಪ್ರತಿಯೊಂದನ್ನು ಈಗ ನಮಗೆಲ್ಲ ಸಹಕಾರ ಸಂಘಗಳ ಮುಖಾಂತರ ಭಾಳಷ್ಟುನೇ ವ್ಯವಸ್ಥೆ ಮಾಡಿದರು ಸರ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸರ್ಕಾರದವರು ಪ್ರತಿ ಒಂದು ನೇಕಾರಿಕೆ ಇರೋಂಥ ಕಡೆಯೇ ಒಂದೊಂದು ಸಹಕಾರ ಸಂಘಗಳು ತೆರೆದು ಏನೋ ಅವಕ್ಕೆಲ್ಲ ಸಹಾಯಧನ ಕೊಡ್ತಾಯಿದ್ರು. ಇತ್ತೀಚೆಗೆ ಅದೆಲ್ಲ ಮರೆಮಾಚಿ ಆಗಿಬಿಟ್ಟಿದಲ್ಲ. ಹಂಗಾಗ್ಬಿಟ್ಟು ಅನಿವಾರ್ಯವಾಗಿ ಈಗ ನಶಿಸಿ ಹೋಗ್ತಾ ಇದೆ. ನಮಗೆ ಏನೇನು ಉಳಿದಿದೆ ಅಂದರೆ ನಮ್ಮ ಚಳ್ಳಕೆರೆ ತಾಲೂಕು ಮೊಳಕಾಲ್ಮೂರಲ್ಲಿ ಸ್ವಲ್ಪ ನೇಯ್ಗೆ ಉಳಿದಿದೆ ಅಷ್ಟೇ, ಇನ್ನು ಎಲ್ಲೂ ಇಲ್ಲ. ಈಗ ಮಾರಾಟ ಅಂತಂದರೆ ಕಂಬಳಿ ತಯಾರಿಕೆ ಮಾಡಿ ಎಲ್ಲಿ ಮಾರಾಟ ಮಾಡ್ತೀರ ನೀವು? ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ಚಳ್ಳಕೆರೆ ಅಂತ ಒಂದಿದೆ, ಅಲ್ಲಿ ಅಷ್ಟೇ ಮಾರಾಟ ಇದೆ ಅದಕ್ಕೆ ವ್ಯವಸ್ಥೆ. ಈಗ ನಿಮ್ಮ ಚಳ್ಳಕೆರೆ ತಾಲೂಕು ಮಟ್ಟದಲ್ಲಿ ಅಷ್ಟೇ ಮಾರಾಟ ಮಾಡ್ತಾರೆ, ಬೇರೆ ಕಡೆ ಅದಕ್ಕೆ ಮಾರ್ಕೆಟ್ ಇಲ್ವಾ ಬೇರೆ ಬೇರೆ ಸಿಟಿಗಳಲ್ಲಿ? ಬೇರೆ ಬೇರೆ ಸಿಟಿ ಇಲ್ಲ ಸರ್, ಇಲ್ಲೇ ನಮ್ಮ ರೂರಲ್ಲೇ ಕೆಲವರೆಲ್ಲ ಈ ಏನು ಅನಿವಾರ್ಯ ಅಂತ ಕಡೆ ವ್ಯಾಪಾರಸ್ಥರು ಇರ್ತಾರೆ, ಅವರೆಲ್ಲ ಯಥೇ ಹೆಚ್ಚು ಲಾಭ ತಗೊಳಕ್ಕೆ ನೋಡ್ತಾರಲ್ಲ. ಯಾಕಂದರೆ ಅವ್ರು ಇವಾಗ ಒಂದು ಕಂಬಳಿ ನಾವು ಇಲ್ಲೇ ನೇಯ್ದಿದ್ದು ಕೊಡಬೇಕಂದ್ರೆ ಕನಿಷ್ಠ ಅಂದರೆ ಒಂದು ಕಂಬಳಿಗೆ 100-150 ಲಾಭನೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗಾಗ್ಬಿಟ್ಟು ಅದು ಎಕ್ಸ್ಪೆಕ್ಟ್ ಮಾಡಿದ್ಮೇಲೆ ಅವ್ರಿಗೆ ನಾವು ಕೊಡಲೇಬೇಕು. ಹಂಗಾಗಿ ಅಂಥವ್ ಇರ್ತದೆ, ಅನಿವಾರ್ಯ ಅಂದಾಗ ಅಷ್ಟು ಮಾಡ್ತೀವಿ, ಇಲ್ಲಾಂದರೆ ಮಾಮೂಲಾಗಿ ನಾವು ವೀಕ್ಲಿ ಅಲ್ಲ ಅದು, ಹಂಗಾಗಿ ಸಂತಿಗೆ ಹೋಗಿನೇ ಮಾರ್ತೀವಿ. ಮಾರ್ಕೆಟ್ನಲ್ಲಿ ತಗೊಂಡೋಗಿರ್ತೀರ, ಯಾವ್ದ್ರ ಮೇಲೆ ಅವ್ರ ರೇಟ್ ಅಲ್ಲಿ ಫಿಕ್ಸ್ ಮಾಡ್ತಾರೆ? ಏನು ಕ್ವಾಲಿಟಿ ಮೇಲೆ ನೋಡ್ತಾರೆ, ಏನು ಕಂಬಳಿ ಒಂದು ಗಾತ್ರ ನೋಡ್ತಾರೆ? ಸೈಜು ಮತ್ತು ಕ್ವಾಲಿಟಿ, ಅಂದರೆ ಈಗ ಉದ್ದ ಆಗಲ್ಲ ಮತ್ತು ಕ್ವಾಲಿಟಿ, ಅದರಲ್ಲಿ ಬಳಸಿರ್ತಕ್ಕಂಥ ಉಣ್ಣೆ ಇದೆಯಲ್ಲ ಮತ್ತು ಅದರಲ್ಲಿ ಬಳಸಿದ ದಾರ ಮತ್ತು ನೇಯ್ಗೆ ಮತ್ತು ಅದೆಲ್ಲ ಏನು ಅದನ್ನೆಲ್ಲ ಕನ್ಸಿಡರ್ ಆಗುತ್ತೆ, ಗುಣಮಟ್ಟ ಹೆಂಗೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸರ್. ಅಂದರೆ ಒತ್ತು ಕಟ್ಟಾಗ ನೇಯ್ಗೆ ಮಾಡಿದರೆ ಅದು ಒಳ್ಳೆ ಡಿಮ್ಯಾಂಡ್ ಇರುತ್ತೆ? ಹಾಂ ಸರ್, ಹೌದು. ಅಂದರೆ ನೀವು ಎಳೆ ಸಣ್ಣದಿರಬೇಕು. ಇದೆಷ್ಟೇ ಸರ್, ಈಗೆಲ್ಲ ಮಾಮೂಲು ಕಾಟನ್ನು ರೇಷ್ಮೆ ಆ ಥರ ಹೋದಿಕೆ ಮಾಡಿದರೆ ಹೆಂಗೋ ಹಂಗೆ ಅದಕ್ಕೆ ತಕ್ಕಂತೆ ರೇಟಲ್ಲಿ. ಈಗ ನೀವೆಲ್ಲ ಹಳ್ಳಿ ಮೇಲೆ ಹೋಗಿ ಮಾರಾಟ ಮಾಡೋಕ್ಕಾಗಲ್ವಾ? ಇಲ್ಲ ಸರ್, ಇಲ್ಲೆಲ್ಲ ಯಾರು ತಗೊಳ್ಳಲ್ಲ ಸರ್, ಇಲ್ಲಿ ಕೆಲವೆಲ್ಲ ಹೋಗ್ತಾರೆ, ಅಲ್ಲಿ ಮಲ್ನಾಡು ಸೈಡ್ ಹೋಗಿ ಮಾರ್ತಾರೆ. ಒಂದು ಕಂಬಳಿ 2,000 ಹೋಯ್ತು ಅಂದರೆ ಅದರಲ್ಲಿ 80% ಖರ್ಚು ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ 80% ಖರ್ಚು ಹೋಗ್ತಂದ್ರೆ ಬರೀ 400 ರೂಪಾಯಿ ಅಷ್ಟೇ ನಿಮಗೆ ಒಂದು ಕಂಬಳಿಯಿಂದ ಉಳಿತಾಯ ಮಾಡೋದು, ಅಂದರೆ ಇದು ನಿಮಗೆ ಸಾಕಾಗುತ್ತಾ, ಲಾಭ ಆಗುತ್ತೆ? ಇಲ್ಲ ಸರ್, ಲಾಭ ಏನೆಲ್ಲ ಬಂತು ಅದಕ್ಕೇನೆ ಹೇಳಿದ್ನಲ್ಲ ನಿಮಗೆ. ನಮ್ಮನ್ನು ಹೇಗೆ ಮಾಡಿದರೆ ಬೇರೆ ನೋಡೋರಿಗೆ ಇದೇನು ಇರ್ದು ಬಿಡೋ ಅನ್ನಂಗೆ ಆಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಡಸ್ಟು ಎಲ್ಲ ನಮ್ಮನ್ನು ಕುಬ್ಬಿಸಿಬಿಡುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಮನಸ್ಸಿನಲ್ಲಿದೆಯಾ? ಏನು ಇಲ್ಲಿಗೆ ಕೈಬಿಟ್ಟು ನಾವು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅನಿಸಿದೆಯಾ? ಸರ್, ಇದೇ ಸರ್, ನನಗೆ ಕೇಳಿಬಿಟ್ರೆ ಈ ನಾವೇನು ಮಾಡ್ಕೊಂಬಂದಿದ್ವಲ್ಲ, ಈಗ ನೇಕಾರಿಕೆ ಅನ್ನೋದು ಒಂದು ಸಲ ಸ್ಕಿಲ್ ಸರ್, ಅದು ಆ ಸ್ಕಿಲ್ನ ಮಾಡಬೇಕಂತ ನಮಗೆ ಭಾಳ ಆಸಕ್ತಿ ಇದ್ದೆ. ನಾನು ಡಿಗ್ರಿ ಮಾಡಿದ್ರು ಈಗ ಎಲ್ಲೋ ಒಂದು ಎರಡು ವರ್ಷ ಪ್ರಯತ್ನ ಪಟ್ಟು ಆಮೇಲೆ ಬಿಡು ಏನೋ ಮಾಡೋಣ ಇಲ್ಲೇ ನಮ್ಮ ಪೂರ್ವಿಕರದು ಅನ್ನೋಂಥ ವಿಚಾರದಾಗ ಬಂದ್ವಿ. ನನಗೆ ಆಸಕ್ತಿ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸ್ಪಂದಿಸಲ್ಲ ಸರ್ ಅದು, ಅಂದಾಗ ಹಂಗಾಗ್ಬಿಟ್ಟು ಅನಿವಾರ್ಯವಾಗಿ ನಾವು ಬೇರೆ ಕಡೆ ಆಶ್ರಯಿಸಲೇಬೇಕಾಗುತ್ತೆ. ಮತ್ತೆ ಏನಾದರೂ ಹೈನುಗಾರಿಕೆ ಇಂಥವೇನಾದರೂ ಮಾಡಿದರೆ ಹಸು ಸಾಕಾಣಿಕೆ ಇಂಥದ್ದು ಸರ್ ಮಾಡಿದ್ದೀನಿ. ನಾನು ಒಂದು ಹಸು ಇದೆ, ಹಾಲು ಉತ್ಪಾದಕ ಸಹಕಾರ ಸಂಘ ಇದೆ, KMF, ನಮ್ಮ ಮನೆ ಸಾಕಾಗಿದ್ದನ್ನು ಹಾಕ್ತೀನಿ ಹಸು ಇದಕ್ಕೆ. ಒಟ್ಟಾರೆ ಏನನ್ನಿಸುತ್ತೆ ನಿಮಗೆ ಈ ಒಂದು ಬದುಕು? ಸರ್, ಈಗ ನನ್ನ ಕೇಳಿದರೆ ಅದಕ್ಕೆ ನಾನು ನನ್ನ ಮಕ್ಕಳಿಗೆ ನೇರವಾಗಿ ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳಿಗೆ ನೇರವಾಗಿ ನಮ್ಮ ಮೊದಲೆಲ್ಲ ನಮ್ಮ ತಂದೆ ತಾಯಿ ಏನೋ ಅವರಿಗೆ ಈ ಕಂಬಳಿನೇಗೆ ಮಾಡ್ಕೊಂಡು ಮತ್ತು ಓದ್ಸೋದಕ್ಕೆ ಕಷ್ಟನೇ ಆಗಿತ್ತು. ಅವರೆಲ್ಲ ಈಗ ಎರಡು ದೋಣಿಗೆ ಕಾಲು ಅನ್ನಂಗೆ, ಎರಡು ದೋಣಿ ಕಾಲಿದ್ದರೆ ಅತ್ಲಗು ಮುಟ್ಟಲ್ಲ ಇತ್ಲಗು ಮುಟ್ಟಲ್ಲ. ನಾವು ಕೊನೆಗೆ ನಾವು ಹೆಂಗಾಯ್ತು ಅಂದರೆ ಈ ಡಿಗ್ರಿ ಎಲ್ಲ ಸೆಕೆಂಡ್ ಕ್ಲಾಸ್ ಏನಕ್ಕೂ ಬರಲಿಲ್ಲ. ನಮ್ಮ ಅವರು ಓದಿಸಿದ್ರು ಓದಿಸಿದ್ರು ಪಾಪ, ನಾವು ಓದಿದ್ವಿ. ನಾವೇನೋ ಇಲ್ಲಿ ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡ್ಕೊಂತ ನಾವು ಅಲ್ಲಿ ಇಲ್ಲಿ ಎರಡು ದೋಣಿಯಲ್ಲಿ ಕಾಲಿಟ್ಕೊಂಡು ಈಗ ಕೊನೆಗೆ ಎಲ್ಲ ಸೆಕೆಂಡ್ ಕ್ಲಾಸ್ಗಳು ಬಂದು ಕೊನೆಗೆ ಅನಿವಾರ್ಯವಾಗಿ ಇದನ್ನು ಒಪ್ಕೊಂಡಿದ್ವಿ. ಹಂಗಾಗ್ಬಿಟ್ಟು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಮಕ್ಕಳಿಗೆ ಶಿಕ್ಷಣನೇ ಒತ್ತು ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಏನು ಪೂರ್ವಿಕರದ ಇದೆಯಲ್ಲ ಇದು, ಅದನ್ನು ಅನಿವಾರ್ಯವಾಗಿ ಉಳಿಸ್ಕೊಂಡು ಹೋಗಲೇಬೇಕಾಗಿದೆ. ಒಳ್ಳೆಯದು ಪ್ರಕಾಶ್ ಅವರೇ, ಇಲ್ಲೇ ತನಕ ಸಾಕಷ್ಟು ಈ ಒಂದು ಕೃಷಿ ಜೊತೆಗೆ ಕಂಬಳಿ ನೇಯ್ಗೆಯನ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕಂಬಳಿ ನೇಯ್ಗೆಯಲ್ಲಿನ ಅನುಭವಗಳು ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಟಿ ಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರುಳಸಿದ್ದೇಶ್. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 8 7 0 0 0 0 0 1 4 2 4 2 ಇರು ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ಇದೀಗ ಜನಪದ ಗೀತೆ. ಕೇಳುಗರೇ, ಚಿತ್ರದುರ್ಗ ನಗರದ ಸಂತೆಪೇಟೆ ಸರ್ಕಲ್ನಲ್ಲಿರುವ ಶ್ರೀ ಹುಚ್ಚುರಾಯ ಶೆಟ್ಟಿ ಚಂದ್ರಶೇಖರ ಶೆಟ್ಟಿ ಆಭರಣಗಳ ಅಂಗಡಿಯನ್ನು ನವೀಕರಣ ಪ್ರಯುಕ್ತ ತಾತ್ಕಾಲಿಕವಾಗಿ ಆನೆಬಾಗಿಲು ರಸ್ತೆ ರೂಪವಾಣಿ ಟಾಕೀಸ್ ಹತ್ತಿರ ವಿಮಲ್ ಬೋಟಿಕ್ ಎದುರು ಸ್ಥಳಾಂತರಿಸಲಾಗಿದೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ. ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9845534800. G7 ಸೂಪರ್ ಮಾರ್ಕೆಟ್ JCR ಎಕ್ಸ್ಟೆನ್ಷನ್ ದೀಪಾವಳಿ ಮೆಗಾ ಸೇಲ್ ಇದೇ ಅಕ್ಟೋಬರ್ 21ರಿಂದ 27ರವರೆಗೆ. ದಿನಸಿ ಸಾಮಾನುಗಳು, ಪ್ಲಾಸ್ಟಿಕ್ ವಸ್ತುಗಳು, ಬೈಸಿಕಲ್, ಉಕ್ಕಿನ ವಸ್ತುಗಳು ಹಾಗೂ ಪಾದರಕ್ಷೆಗಳು ಸೇರಿದಂತೆ ಇನ್ನು ಅನೇಕ ವಸ್ತುಗಳಿಗೆ ಶೇಕಡ 10-50% ಭಾರಿ ಡಿಸ್ಕೌಂಟ್. ಇಂದೇ ಭೇಟಿ ಕೊಡಿ G7 ಸೂಪರ್ ಮಾರ್ಕೆಟ್, 4ನೇ ಕ್ರಾಸ್, JCR ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ 8152810252. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ. ಗಲ್ಲು ಗಲ್ಲಿನುತ ಗೆಜ್ಜೆ ಗಲ್ಲು ಸಾಧೆಮುತ, ಗೆಜ್ಜೆ ಗಲ್ಲು ಸಾಧೆಮುತ. ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ. ಗಲ್ಲು ಗಲ್ಲಿನುತ ಗೆಜ್ಜೆ ಗಲ್ಲು ಸಾಧೆಮುತ, ಗೆಜ್ಜೆ ಗಲ್ಲು ಸಾಧೆಮುತ. ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ, ಓಹೋ ಕಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ. ಹರಿದರು ಹರಿಶಿಣವ ಅದಕ್ಕೆ ಬೆರೆಸರೆ ಸುಣ್ಣವ, ಹರಿದರು ಹರಿಶಿಣವ ಅದಕ್ಕೆ ಬೆರೆಸರೆ ಸುಣ್ಣವ. ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರು ಕುಳಿಯೋ, ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರು ಕುಳಿಯೋ, ಓಹೋ ಚೆಲ್ಲಿದರು ಕುಳಿಯೋ, ಓಹೋ ಚೆಲ್ಲಿದರು ಕುಳಿಯೋ. ಗಲ್ಲು ಗಲ್ಲನು ತಾಗೆ